ಸ್ವಚ್ಛತೆಯನ್ನು ಕಾಪಾಡಿ, ರೋಗ ರುಜಿನಗಳು ಬಾರದಂತೆ ತಡೆಗಟ್ಟಿ, ನೀರನ್ನು ಮಿತವಾಗಿ ಬಳಸಿ, ಜಾತ್ರೆ ಸುಖಕರವಾಗಿರಲಿ. ಶರಣ ಕಲ್ಪತರುವಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರೇ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಸುಸ್ಥಿರ ಆದಾಯಕ್ಕಾಗಿ ಸೆಕೆಂಡರಿ ಕೃಷಿ ತಾಂತ್ರಿಕತೆಗಳು ಮತ್ತು ಮೌಲ್ಯವರ್ಧನೆ ಎಂಬ ಘೋಷವಾಕ್ಯದಡಿಯಲ್ಲಿ 4 ದಿನಗಳ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಇದೇ March 17-20 ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ ಇಲ್ಲಿ ಆಯೋಜಿಸಲಾಗಿದೆ. ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಮೂಡಿಗೆರೆ. ಅಡಿಕೆಯಲ್ಲಿ ಸಾಕಷ್ಟು ಕೀಟಗಳ ಸಮಸ್ಯೆ ಇದೆ, ಬಟ್ ಇದರಲ್ಲಿ ಏನಪ್ಪ ಅಂದ್ರೆ ನುಸಿ, ನಾವೇನು ಮೈಟ್ಸ್ ಅಂತ ಕರಿತೀರಿ, ಇದು ಬೇಸಿಗೆ ಕಾಲದಲ್ಲಿ ಸಾಕಷ್ಟು ರೈತರಿಗೆ ಸಮಸ್ಯೆಯನ್ನ ಕೊಡುವಂತ ಒಂದು ಕೀಟ ಆಗಿದೆ. ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ಕೀಟಕ್ಕೂ ನುಸಿಗೂ ವ್ಯತ್ಯಾಸ ಇದೆ. ಕೀಟನಾಶಕಗಳನ್ನ ನಾವು ಸಿಂಪಡಣೆ ಮಾಡಿದ್ರೆ ನುಸಿನ ಹತೋಟಿ ಮಾಡೋದಕ್ಕೆ ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ಈ ನುಸಿ ಬಾಧೆನ ನಾವು ಹತೋಟಿ ಮಾಡಬೇಕಾದ್ರೆ ಸ್ವಲ್ಪ ಮಾಹಿತಿ ವಿಚಾರನ ಇಟ್ಕೋಬೇಕಾಗತ್ತೆ. ಸೊ ಈ ನುಸಿ ಬಾಧೆ ಎಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ, ಪ್ರಾರಂಭದಲ್ಲಿ ಸಣ್ಣ ತೋಟಗಳು ಅಂದ್ರೆ ಈಗ ತಾನೇ ನಾಟಿ ಮಾಡಿರುವಂತ ಅಡಿಕೆ ಸಸಿಗಳಾಗಿರ್ಬೋದು ಅಥವಾ 5 ವರ್ಷದ ಅಥವಾ 6 ವರ್ಷದ ಪ್ರಾಯದ ಅಡಿಕೆ ತೋಟಗಳಾಗಿರ್ಬೋದು, ಅಲ್ಲಿವರೆಗೂ ನಮಗೆ ನುಸಿ ಬಾಧೆ ಜಾಸ್ತಿ ಕಾಡಿಸುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಬೇಸಿಗೆಯಲ್ಲಿ ನಾವು ನೀರು ಕೊಡಬೇಕಾದ್ರೆ ಸಸಿಗಳಿಗೆ, ಆ ನೀರು ಮತ್ತೆ ಬಿಸಿಲಿನ ಶಾಖಕ್ಕೆ ಆರ್ದ್ರತೆ ಅಂತ ನಾವು ಕರಿತೀರಿ. ಇದು ತೋಟದ ಆರ್ದ್ರತೆಯನ್ನು ಜಾಸ್ತಿ ಮಾಡೋದ್ರಿಂದ ಆರ್ದ್ರತೆ ವಾತಾವರಣಕ್ಕೆ ನುಸಿ ಬಾಧೆ ಹೆಚ್ಚಾಗಿ ನಮಗೆ ತೋಟಗಳಲ್ಲಿ ಕಂಡು ಬರುತ್ತೆ. ಸೊ ಈ ನುಸಿಲಿ ಯಾವ ನುಸಿ ನಮ್ಗೆ ಅಡಿಕೆಗೆ ಸಮಸ್ಯೆ ಕೊಡುತ್ತೆ ಅಂತ ನೋಡಿದ್ರೆ ಪ್ರಮುಖವಾಗಿ ಎರಡನ್ನ ನಾವು ಹೇಳ್ತೀರಿ. ಒಂದು ಕೆಂಪು ನುಸಿ, ರೆಡ್ ಮೈಟ್ಸ್ ಅಂತ ಕರಿತೀರಿ. ಇದು ರಾವಯಲ್ಲ ಇಂಡಿಕಾ ಅಂತ ನೀವು ನೋಡಿದ್ರೆ ಗರಿ ಕೆಳಗಡೆ ಕೆಂಪು ಬಣ್ಣದಲ್ಲಿ ಕಂಡು ಬರುತ್ತೆ. ಗರಿ ಕೆಳಗಡೆ ನಮ್ಮ ಬೆರಳನ್ನ ಹಾಕ್ಬಿಟ್ಟು ಎರೆದಾಗ ಕೈಯಲ್ಲೆಲ್ಲ ಒಂದು ಕೆಂಪು ಕಲರ್ ಅಂಟು ಕೈಗೆ ಬರುತ್ತೆ. ಸೊ ಇದನ್ನ ನಾವು ರೆಡ್ ಮೈಟ್ಸ್ ಅಂತ ಕರಿತೀರಿ, ರಾವಯಲ್ಲ ಇಂಡಿಕಾ ಅಂತ. ಇನ್ನೊಂದು ನೋಡೋದಾದ್ರೆ ಬಿಳಿ ನುಸಿ ಅಥವಾ ವೈಟ್ ಮೈಟ್ಸ್ ಅಥವಾ ಗ್ರೀನ್ ಮೈಟ್ಸ್ ಅಂತ ಕರೆಯುವಂಥದ್ದು. ಆ ಬಿಳಿ ನುಸಿ ಏನಪ್ಪ ಅಂತಂದ್ರೆ ನುಸಿಗಳು ನಮ್ಗೆ ಹಸಿರು ಬಣ್ಣದ್ದೇ ಆಗಿರುತ್ತೆ ಅಥವಾ ದೂರದಿಂದ ನೋಡಿದ್ರೆ ಬಿಳಿ ಬಣ್ಣದಲ್ಲಿ ಕಾಣಿಸುವಂಥದ್ದು. ಗರಿ ಕೆಳಗಡೆ ನಾವು ಇದನ್ನ ಗುರುತಿಸಬೇಕಾಗತ್ತೆ. ಅಡಿಕೆ ತೋಟಗಳಲ್ಲಿ ಗರಿ ಕೆಳಗಡೆ ಈ ನುಸಿಗಳು ಸಂಖ್ಯೆ ಜಾಸ್ತಿ ಆಗಿ ಅಲ್ಲಿ ಮೊಟ್ಟೆ, ಮರಿ ಹುಳು ಮತ್ತೆ ದೊಡ್ಡ ನುಸಿಗಳು ಅಲ್ಲೇ ತಳಾನ ಅವಕಾಶ ಪಡ್ಕೊಂಡು ಗರಿಗಳಲ್ಲಿ ರಸಾನ ಹೀರೋದಕ್ಕೆ ಶುರು ಮಾಡುತ್ತವೆ. ಈ ರಸ ಹೀರೋದ್ರಿಂದ ನಮ್ಗೆ ಲಕ್ಷಣ ಏನಪ್ಪ ಅಂತ ನೋಡೋದಾದ್ರೆ ಹಸಿರಾಗಿರುವಂತ ಗರಿಗಳು, ಬಿಳಿ ಬಿಳಿ ಚುಕ್ಕೆಗಳು ಕಂಡು ಬರುತ್ತೆ. ತದನಂತರ ಜಾಸ್ತಿ ರಸ ಕುಡಿಯಕ್ ಸ್ಟಾರ್ಟ್ ಆದ್ಮೇಲೆ ಈ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡು ಕಂಪ್ಲೀಟ್ ಗರಿ ಹಳದಿ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಕಂಪ್ಲೀಟ್ ಗರಿ ಹಳದಿ ಆದ ನಂತರ ನುಸಿಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂತಂದ್ರೆ ಎಲೆ ಕೆಳಗಡೆ ನೀವು ಬಲೆನ ನೋಡಬಹುದು. ಅಂದ್ರೆ ಈ ಜೇಡರ ನುಸಿ ಅಂತ ನಾವು ಕರಿತೀವಿ, ಎಲ್ಲೋ ಒಂದ್ ಕಡೆ ಈ ಟೆಟ್ರಾನೈಕಿಡೆ ಅನ್ನೋ ಬರುವಂತ ಕುಟುಂಬದಲ್ಲಿ ನುಸಿಗಳು ಏನ್ ಮಾಡ್ತವೆ, ಸಂಖ್ಯೆ ಜಾಸ್ತಿ ಆದಾಗ ಆ ಕೆಳಗಡೆ ಒಂದು ಬಲೆನ ಇಣಿಯೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಬಲೆ ಕಟ್ಟದಾಗ ಆ ಬಲೆಗೆ ಈ ಧೂಳು ಕಸ ಎಲ್ಲ ಸೇರ್ಕೊಂಡು ಗರಿ ಕೆಳಗಡೆ ನಿಮ್ಗೆ ಒಳ್ಳೆ ಕಸ ತುಂಬದಂಗ್ ಕಂಡ್ಕೊಂಡು ನುಸಿಗಳ ಸಂಖ್ಯೆ ಜಾಸ್ತಿ ಕಂಡು ಬರುತ್ತೆ. ತದನಂತರ ಹಳದಿ ಆಗಿರುವಂತ ಎಲೆಗಳು ಏನಾಗ್ತವೆ, ಯಾವಾಗ ಅದಕ್ಕೆ ಆಹಾರ ಸಿಗ್ಲಿಲ್ಲ, ಹಸಿರಿನಂಶ ಕಡಿಮೆ ಆಯ್ತು ಅಂದ್ರೆ ಗರಿಗಳು ಸುಟ್ಟಂತೆ ಒಣಗದಂಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗ್ತವೆ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಹತೋಟಿ ಮಾಡೋದಕ್ಕೆ ಹೇಳ್ತೀರಿ. ಈ ಹತೋಟಿ ಮಾಡಬೇಕಾದ್ರೆ ನಾವು ಜನರಲ್ ಆಗಿ ಕೀಟನಾಶಕಗಳು ಇದನ್ನ ಹತೋಟಿ ಮಾಡೋದಕ್ಕೆ ಕಷ್ಟ, ಹಂಗಾಗ್ಬಿಟ್ಟು ನುಸಿನಾಶಕಗಳನ್ನ ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ. ಆ ನುಸಿನಾಶಕಗಳು ಅಂತ ಹೇಳೋದಾದ್ರೆ ಮೊದಲೆಲ್ಲ ನಾವು ಡೈಕೋಫಾಲ್ ಅಂತ ಹೇಳ್ತಿದ್ರಿ, ಇವತ್ತು ಡೈಕೋಫಾಲ್ನ ನಾವು ಶಿಫಾರಸು ಮಾಡ್ತಿಲ್ಲ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಅದನ್ನ ಬಳಕೆ ಮಾಡಿ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗಿರೋದ್ರಿಂದ ಹುಳುಗಳಿಗೆ ಆ ಡೈಕೋಫಾಲ್ ಹೊಡೆದ್ರೆ ನಮ್ಗೆ ಹತೋಟಿ ಬರೋದಿಲ್ಲ. ಆ ನಿಟ್ಟಿನಲ್ಲಿ ನುಸಿನಾಶಕಗಳಲ್ಲಿ ಹೊಸದಾಗಿ ಬಂದಿರುವಂತದಂದ್ರೆ ಫೆನಜಾಕ್ವಿನ್ ಅಂತ ಹೇಳಿ ಕರಿತೀರಿ. ಇದನ್ನ 2 ml ಪ್ರತಿ ಲೀಟರ್ ನೀರ್ಗೆ ಹಾಕಿ ಸಿಂಪಡಣೆ ಮಾಡಬೇಕಾಗತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 9739916660. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देख कर ही खरीदारी करें. उपभोक्ता मामले विभाग, भारत सरकार. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತ ಬಂಧುವರೇ, ಇನ್ನು ಮುಂದೆ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಓಬವ್ವ ನಾಗತಿ ಹಳ್ಳಿಯ ಪ್ರಗತಿಪರ ಕೃಷಿಕ ಜಿಎಸ್ ರವಿ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ. ರೈತ ಬಂಧುವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಓಬವ್ವ ನಾಗತಿ ಹಳ್ಳಿಯ ಪ್ರಗತಿಪರ ಕೃಷಿಕರಾದ ಜಿಎಸ್ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ರವಿ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ರವಿ ಅವರು, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸುಮಾರು ನಾವು ಹೈಸ್ಕೂಲಿಂದಲೂ ಈ ಕೃಷಿ ಜೊತೆಗೆ ಕೃಷಿ ಕುಟುಂಬ ಆಗಿರೋದ್ರಿಂದ ನಮ್ಮ ತಂದೆಯಿಂದಲೇ ಇದೊಂಥರ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಸರ್. ನಿತ್ಯ ಕೃಷಿ ಅನ್ನೋದು ಒಂದು ಒಡಂಬಡೆಯಾಗಿ ನಮ್ಮ ಜೀವನ ಜೊತೆಗೆ ಬಂದ್ಬಿಡುತ್ತೆ ಸರ್. ವಿದ್ಯಾಭ್ಯಾಸ ಮಾಡಲು? ವಿದ್ಯಾಭ್ಯಾಸ ಸರಿಯಲ್ಲೇ ಮಾಡಿದ್ವಿ ಸರ್. BA, BEd ಎಲ್ಲ ಮಾಡಿದ್ವಿ. ವಿದ್ಯಾಭ್ಯಾಸ ಜೊತೆಗೆ ಇದು ಕೃಷಿನೇ ನಮಗೆ ಹೆಚ್ಚು ಜಾಸ್ತಿ ಒಂದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು ಸರ್. ವಿದ್ಯಾರ್ಥಿ ದಶೆಯಲ್ಲೇ ಜಾಸ್ತಿ ಕೃಷಿ ನಮಗೆ ಒಂದು ಅಟ್ಯಾಚ್ಮೆಂಟ್ ಆಗೇ ಬರ್ತಾ ಇತ್ತು ಸರ್, ವಿದ್ಯಾ ಜೊತೆಗೆ ಜೊತೆಗೆ. ಈಗ ವಿದ್ಯಾಭ್ಯಾಸ ಮಾಡ್ತಾರಲ್ಲ, ನಮಗೆ ಈಗ ರೈತರು ಕೆಲಸ ಮಾಡೋದು ತುಂಬಾ ಕಷ್ಟ ಅಂತ ಅಂದ್ಬಿಟ್ಟು ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತದ್ರಿಂದ ಆಸಕ್ತಿಯಿಂದ ಈ ಕೃಷಿ ಬದುಕಿಗೆ ಬಂದಿದ್ರ? ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಖಂಡಿತ ಲಾಭದಾಯಕ ಇದೆ ಸರ್. ಅಂದ್ರೆ ಬಹಳ ಯೋಚಿತವಾಗಿ ಈ ಪ್ರಕೃತಿಗೆ ನಾವು ಹೊಂದ್ಕೊಂಡು ಹೋಗ್ಬೇಕು ಸರ್. ಆ ರೀತಿ ನಾವು ನಮ್ಮ ಕೃಷಿ ಪದ್ಧತಿನ ಪ್ರಕೃತಿ ಜೊತೆಗೆ ಮತ್ತೆ ನಮ್ಮ ಹಿರಿಯರ ಮಾರ್ಗದರ್ಶನ ಮತ್ತು ಕೃಷಿ ಇಲಾಖೆ ವಿಜ್ಞಾನಿಗಳ ಮಾರ್ಗದರ್ಶನ ಜೊತೆಗೆ ಹೋದಾಗ ಖಂಡಿತ ಲಾಭದಾಯಕ ಇದೆ ಸರ್. ಇದ್ರಲ್ಲಿ ಸಾಕಷ್ಟು ವಿದ್ಯಾವಂತ ಯುವಕರು ಯಶಸ್ಸು ಕಂಡಿದ್ದಾರೆ. ಕೆಲವರು ಏನು ಇದೇನಪ್ಪ ಲಾಭದಾಯಕ ಇಲ್ಲ ಅಂತೇಳಿ ಅದನ್ನ ಸಮಗ್ರ ನಿರ್ವಹಣೆ ಮಾಡಲಾರ್ದ, ಕೃಷಿ ಅಂದ್ರೆ ಬೇಜಾರ, ಲೇಬರ್ ಸಿಗೋದಿಲ್ಲಪ್ಪ, ನಾನೇ ಅದನ್ನ ಕೃಷಿ ಮಾಡೋಣ, ಎಲ್ಲೋ AC ರೂಮ್ನಾಗ ಎಲ್ಲೋ ಒಂದು ಹತ್ರ ಒಂದು ಪ್ಯಾಕೇಜ್ ಇರುತ್ತೆ, ಆ ಪ್ಯಾಕೇಜ್ನಾಗ ನಾನು ಜೀವನ ಮಾಡಿಬಿಟ್ರೆ ಮುಗ್ದೋತು ಅಂತಾರೆ ಸರ್. ಆದರೆ ಅಂಥವ್ರಿಗೆ ಆರೋಗ್ಯನೂ ಇರೋದಿಲ್ಲ ಮತ್ತು ಅವ್ರಿಗೆ ಭವಿಷ್ಯನೂ ಅಷ್ಟು ಕಷ್ಟ ಆಗಿರುತ್ತೆ ಸರ್. ಈ ಕೃಷಿ ಜೊತೆಗೆ ಚೆನ್ನಾಗಿ ಆಳವಾಗಿ ಇಳಿದು ವಿಜ್ಞಾನಿಗಳ ಜೊತೆಗೆ ಕೃಷಿ ಇಲಾಖೆ ಸಂಪತ್ ಜೊತೆಗೆ ಪ್ರಗತಿಪರ ರೈತರ ಜೊತೆಗೆ ನಾವು ಒಂದು ಹೊಂದಾಣಿಕೆಯಿಂದ ಒಡಂಬಡಿಕೆ ಹೆಚ್ಚು ಮಾಹಿತಿ ಹಂಚ್ಕೊಂತ ಹೋದಾಗ ಖಂಡಿತ ಕೃಷಿಯಲ್ಲಿ ಅವರು ಜ್ಞಾನ ತಿಳ್ಕೊಂಡ್ರೆ ಒಳ್ಳೆ ಲಾಭದಾಯಕ. ನಿಮ್ದು ಎಷ್ಟು ಎಕರೆ ಜಮೀನು ಇದೆ ಸರ್? ನಾವಿಬ್ರು ಅಣ್ಣ ತಮ್ಮಗಳು, ಈಗ ನನ್ನ ಭಾಗಕ್ಕೆ ಒಂದು 10 acres ಬಂದಿದೆ ಸರ್. ನೀರಾವರಿನ ಕುಷ್ಕಿ ಜಮೀನು ಸರ್? ಒಂದು 6 acres ನೀರಾವರಿ ಇದೆ, ಇನ್ನೊಂದು 4 acres ಕುಷ್ಕಿ ಜಮೀನು ಇದೆ ಸರ್. ಕುಷ್ಕಿ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತಾರೆ ಸರ್? ಕುಷ್ಕಿ ಜಮೀನಲ್ಲಿ ಹಿಂದೆಲ್ಲ ನಾವೇನ್ ಮಾಡ್ತಿದ್ವಿ, ಉದ್ದು ನವಣೆ ಹಾಕೊಂತಿದ್ವಿ, ಆಮೇಲೆ ಹೆಸರು ಹಾಕೊಂತಿದ್ವಿ. ಅವು ಆದ್ಮೇಲೆ ಮತ್ತೆ ಹಿಂಗಾರಿಗೆ ಬಿಳಿಜೋಳ ಬೆಳಿತಿದ್ವಿ ಸರ್, ಅದ್ರಾಗೆ ಕಡಲೆ ಹಾಕ್ತಿದ್ವಿ, ಆಮೇಲೆ ಸೌತೆ ಕರ್ಬೂಜ ಹಣ್ಣುಗಳು ಇಂಥವೆಲ್ಲ ಬೆಳ್ಕೊಂತ ಬಂದಿದ್ದೀನಿ ಸರ್ ನಾನು ಬಾಲ್ಯದಲ್ಲಿ. ಅದು ನಮ್ಮ ಅಪ್ಪಾಜಿಯವ್ರ ಜೊತೆಗೆ ವಿದ್ಯಾರ್ಥಿ ದೇಶದಲ್ಲಿ ಇತ್ತೀಚೆಗೆ ಅವನ್ನೆಲ್ಲ ಕಮ್ಮಿ ಮಾಡಿದ್ವಿ ಸರ್. ಆಧುನಿಕ ಪದ್ಧತಿಗಳು ಮತ್ತೆ ಆರ್ಥಿಕತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬದಲಾವಣೆ ಮಾಡಿದ್ದೀವಿ ಸರ್. ಇವನ್ನೆಲ್ಲ ಹಿಂದೆ ಬೆಳೀತಿದ್ವಿ ಸರ್, ಈಗ ಪ್ರೆಸೆಂಟ್ಲಿ ಮೆಕ್ಕೆಜೋಳನೇ ಮೇಜರು, ಮತ್ತು ಅದ್ರ ಜೊತೆಗೆ ಅಕ್ಕಿ ಬೆಳೆಗಳನ್ನ ಬೆಳ್ಕೊಂತ ಹೋಗಿದ್ದೀವಿ ಕುಚಕೆಯಲ್ಲಿ. ಆಮೇಲೆ ಕುಚಕೆಯಲ್ಲಿ ಬೆಳಿಬೇಕಾದ್ರೆ ನಾವು ಸ್ವಲ್ಪ ಮಣ್ಣು ಮತ್ತು ಯಾವ ರೀತಿ ಅವನ್ನ ಸಿದ್ಧತೆ ಮಾಡ್ಕೋಬೇಕು, ಮಳೆ ಕಮ್ಮಿ ಆದಾಗ ನಾವೇನು ಮಾಡ್ತಿದ್ವಿ, ಮಾಘ ಮಾಸದಲ್ಲಿ ಮಾಗಿ ಉಳಿ ಮಾಡೋದಂಥ ಪದ್ಧತಿಗಳು ಹಿಂದಿನಿಂದ ಇದ್ವಿ ಸರ್. ಎತ್ತಿನಲ್ಲಿ ನಾನೇ ಸಾಕಷ್ಟು 20 ಎಕರೆ ಜಮೀನ ಕಬ್ಬಿಣ ಮಡಿಕೆಯಲ್ಲಿ ಹೊಡಿತಿದ್ವಿ ಸರ್. ನಾವು ನಮ್ಮ ತಂದೆಯವರ ಜೊತೆಗೆ ಎರಡು ಜೊತೆ ಎತ್ತಿದ್ವು, ಒಂದು 15 ಆಲ್ಕೊಡ ಹಸುಗಳು, ಎಮ್ಮೆಗಳು, ನಾಟಿ ಹಸುಗಳು ಯಾವ ಇದ್ವು ಸರ್. ಈಗ ಹಿಂಗೆ ಎಚ್ ಎಫ್ ಇವೆಲ್ಲ ಇರಲಿಲ್ಲ ಅವಾಗ. ಅದು ಆ ಕೃಷಿನ ನನಗೆ ಒಂದು ಸ್ವಲ್ಪ ಬೇಸ್ ಸಿಕ್ಕಂಗೆ ಸರ್. ಏನ್ ಮನೆ ಕಟ್ಬೇಕಾರ ಪಿಲ್ಲರ್ ಬೇಸ್ ಚೆನ್ನಾಗಿ ಬೀಳ್ಬೇಕಂತಾರಲ್ಲ, ಆ ರೀತಿ ಕೃಷಿದು ಅವಾಗಲೇ ಬೇಸಿಕ್ ಸಿಕ್ತು. ಇದೇ ನಾನು ವಿದ್ಯಾರ್ಥಿ ಒಂದು ಸ್ವಲ್ಪ ಎಜುಕೇಶನ್ ಸಿಕ್ಕಿಂದ ಮಾಹಿತಿನೂ ಚೆನ್ನಾಗಿ ಸಿಗ್ತಾ ಹೋಗ್ತಾವೆ. ಪ್ರತಿ ವರ್ಷ ಮೆಕ್ಕೆಜೋಳ ಮತ್ತೆ ಮಿಶ್ರ ಬೆಳೆಗಳೇ ಬೆಳೆತಾರೆ, ಅಂದ್ರೆ ಬೆಳೆ ಪರಿವರ್ತನೆ ಮಾಡ್ತಾ ಇರ್ತಾರೆ. ಖಂಡಿತ ಬೆಳೆ ಪರಿವರ್ತನೆ ಮಾಡ್ಬೇಕು ಸರ್. ಯಾಕಂದ್ರೆ ಈ ಮೆಕ್ಕೆಜೋಳ ಇವು ಸಂಕರ್ಣ ತಳಿಗಳು, ನಮ್ಮ ಈ ಪೂರ್ವಿಕರ ತಳಿಗಳಲ್ಲ. ಈ ಸಂಕರ್ಣ ತಳಿಗಳು ಹೆಚ್ಚು ಆಹಾರ ಬೆಳಿತಾವ. ಈಗ ಸಿಂಧಿ ಹಸುಗಳಿಗೆ ಎಷ್ಟು ಭೂಸ ಎಷ್ಟು ಮೇವಾಕಿರ ಸಾಲ್ ಸರ್. ಹಂಗೆ ಇವು ಜಾಸ್ತಿ ಮಣ್ಣಲ್ಲಿರೋ ಪೋಷಕಾಂಶಗಳನ್ನೆಲ್ಲ ಹೀರಿಕಬಿಟ್ಬಿಡ್ತಾವ ಸರ್. ಸುಮಾರು 25 ವರ್ಷದಿಂದ ನಾವು ಮೆಕ್ಕೆಜೋಳ ಬರ್ಕಂದ್ರೆ ಅದರಲ್ಲಿ ಮಣ್ಣಲ್ಲಿ ಸಣ್ಣ ಪ್ರಮಾಣದ ಪೋಷಕಾಂಶಗಳು ಯಾವಿರಲ್ಲ ಸರ್. ಉದಾಹರಣೆ ಕಬ್ಬಿಣ, ಮೆಗ್ನೀಷಿಯಮ್, ಸಲ್ಫೇಟ್, ಮಾಲ್ಬಿಡಿಯಮ್, ಇಂಥ ಏನು ಸಣ್ಣ ಪ್ರಮಾಣದ ಸೂಕ್ಷ್ಮ ಗೊಬ್ಬರಗಳೆಲ್ಲ ಖಾಲಿ ಆಗಿದೆ ಸರ್. ನಾವು ಮೇಜರು ಸಾರ್ವಜನಿಕ ರಂಜಕ ಪಟಾಶ್ ಅಷ್ಟೇ ಆಗ್ತಾ ಇದೀವಿ ಸರ್. ಹಂಗಾಗಿ ಅವು ಅಷ್ಟೇ ಕೊಡೋದ್ರಿಂದ ಉಳಿದವು ಇರೋದ್ರಿಂದ ನಮ್ಗೆ ವರ್ಷಕ್ಕೆ ಇಳುವರಿ ಕಮ್ಮಿ ಆಗ್ತಾ ಬರ್ತಿದೆ. ಆಮೇಲೆ ಕೀಟಬಾಧೆಗಳು ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದಾವೆ ಸರ್. ಇದನ್ನು ಕಂಡ್ಕೊಂಡು ಏನು ಮಾಡ್ತೀವಿ, ನಾವು ಮಾಗಿ ಉಳಿಮೆ ಮಾಡಿದ್ವಿ ಸರ್. ಇಳಕಲಿಗೆ ಅಡ್ಡಲಾಗಿ ಬಿತ್ತದ್ ಮಾಡೋದು, ಮಧ್ಯ ತೊಗರಿ ಮತ್ತು ಅಕ್ಕಡಿ ಬೆಳೆಗಳು ಹಾಕ್ತಿದ್ವಿ. ಆಮೇಲೆ ಅಕ್ಕಿಲಿ ನೋಡ್ಸೋಕ್ಕೆ ಸಿಡಿಗಾಳು ಅಂತ ಚಲ್ತಿದ್ವಿ. ಸಿಡಿಗಾಳು ಚಲನೆಯಿಂದ ಅವ್ನು ತಿನ್ನಕ್ಕೆ ಬಂದಾಗ ಅಲ್ಲಿ ಹುಳ ಸಿಗೋ ಅವನ್ನೆಲ್ಲ ಅದು ಎಕ್ಕಿ ತಿನ್ನೋ ಸಹ ಅಕ್ಕಿಗಳು. ಅಲ್ಲಿ ಒಂದ್ಸತಿ ರೋಗಗಳನ್ನ ನಾವು ಕೀಟಗಳನ್ನ ಕಂಟ್ರೋಲ್ ಮಾಡೋದು ಅವಾಗಲೇ ಹಿಂದೆ ಕಂಡ್ಕೊಂತೀವಿ ಸರ್. ಉದಾಹರಣೆ ಈಗ ಅವಾಗ ಮಾಗಿ ಹೊಡಿತಿದ್ರೆ ಸುಮಾರು ಬೆಳ್ಳಕ್ಕಿಗಳು ಇರೋ ಸರ್. ಬಂದು ಅವು ಅಲ್ಲಲ್ಲಿ ನಮಗೆ ಕೃಷಿಗೆ ಮಾರಕ ಆದವು, ರೈತಕ್ಕೆ ಬೆಳೆಗೆ ಮಾರಕ ಆದಂಥ ಉತ್ಪಾದಕ ಸಸ್ಯಗಳನ್ನ ತಿನ್ನೋಂಥ ಕೀಟಗಳು ಬಿಸಿಲಿಗೆ ಎಲ್ಲ ಮೊಟ್ಟೆಗಳು ಹೊಡೆದು ಅಲ್ಲಿ ಕಂಟ್ರೋಲ್ ಆಗ್ಬಿಡ ಸರ್. ಆಮೇಲೆ ಮಣ್ಣು ಉಸಿರಾಡ ಸರ್, ಅದಕ್ಕೆ ಸಾವಯವಿಂಗಲ ಜಾಸ್ತಿ ಆಗುತ್ತೆ ಸರ್ ಮಣ್ಣು ಗಾಳಿ ಆಡೋದ್ರಿಂದ. ಆಮೇಲೆ ಕುಚಕಿ ಬೆಳೆ ಆಗಿದ್ರಿಂದ ಅಲ್ಲಿ 6 ತಿಂಗಳು ಗ್ಯಾಪ್ ಪಟ್ಟಂಗೆ ಆಗುತ್ತೆ ಸರ್. ಮತ್ತೆ ಮೆಕ್ಕೆಜೋಳ ಆಗಿದಾಗ ಮತ್ತೆ ಒಂದು ಸ್ವಲ್ಪ ಇಳುವರಿನ ವ್ಯವಸ್ಥಿತ ಮಾಡಿದ್ವಿ ಸರ್. ಸುಮಾರು ಈ ವರ್ಷ 2022ರಲ್ಲಿ ಸರ್ ಸುಮಾರು 10-12 ತಿಂಗಳು ಮಳೆ ಬಂತು ಸರ್. ಏನು ಬೆಳೆ ಬೆಳೆಯಕ್ಕಾಗಲ್ಲ ಸರ್, ಸುಮಾರು ಎಲ್ಲ ಕೆಟ್ಟೋದು ಸರ್, ಭಾಳ ಜನದ ಭಾಳ ಕೆಟ್ಟೋದು. ಆಮೇಲೆ ನಾನು ಒಂದು ಸ್ವಲ್ಪ ಇಲಾಖೆದ ಅನುಭವ ತಗೊಂಡಾಗ ಏನು ಮಾಡ್ಬೋದು, ಮಣ್ಣಿಂದ ಗಿಡಗಳಿಗೆ ಬೇರುಗಳಿಗೆ ಆಹಾರ ಸಿಗ್ತಿಲ್ಲ, ಏನು ಮಾಡ್ಬೇಕಂತ ಭಾಳ ಆಲೋಚನೆ ಮಾಡ್ತಾ ಇದ್ವಿ ಸರ್. ಹಿಂದೆ ಒಂದ್ಸತಿ ನಮ್ಮ ಇಲಾಖೆ ವಿಜ್ಞಾನಿಗಳು ಇದನ್ನು ಪ್ರಯೋಗ ಮಾಡಿದ್ರು ಸರ್. ಅತಿ ಹೆಚ್ಚು ಮಳೆ ಆದಾಗ ನಾವು ಸಸಿಗಳ ಆಹಾರ ಮೆಕ್ಕೆಜೋಳಕ್ಕೆ ಹೆಂಗೆ ಕೊಡ್ಬೇಕು ಅಂದಾಗ 94 ಅಂತ ಒಂದು ಗೊಬ್ಬರ ಬಂತು ಸರ್. ಅದನ್ನು ನಾವೇನು ಮಾಡಿ ಸರ್, ಏನು ಕಳೆನಾಶಕ ಹೊಡೆಯೋದಕ್ಕಿಂತ ಮುಂಚೆನೆ ಆಮೇಲೆ ಗೊಬ್ಬರ ಆದಮೇಲೆ ಇವನ್ನ ಸ್ಪ್ರೇ ಮಾಡ್ಕೊಂಡು ಬಂತು ಸರ್ ಒಂದೆರಡು ಟೈಮ್. ನಮ್ಗೇನು ಮಾಡ್ತೀವಿ ಅವಾಗ ಆಹಾರ ಅಲ್ಲಿ ಎಲೆಯಿಂದ ಸಿಕ್ತು ಸರ್. ಇದೇ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತಾರಲ್ಲ ಸರ್, ಹಂಗೆ ಆ ಎಲೆಗಳಿಂದಲೂ ಸಹ ನಮ್ಗೆ ಸಸಿಗಳಿಗೆ ಆಹಾರ ಸಿಕ್ಕುತ್ತೆ ಅಂತ ಮನಗಂಡಿದ್ದರಿಂದ ನಾನು ಸ್ಮೇರ್ ಮಾಡೋದ್ರಿಂದ ಇವತ್ತು ಸರ್ ನಾನು 1 ಎಕರೆಗೆ 28-30 ಕ್ವಿಂಟಲ್ ಇಳುವರಿ ತಗ್ಸ. ಎಲ್ಲ ಬೆಳೆನೆ ಹೋಗೈತೆ ಸರ್, ಸಾಕಷ್ಟು ಎಲ್ಲ ಈ ಸಂಶೋಧನೆ ವಿಜ್ಞಾನಿಗಳು ಅನೇಕ ಕಾರ್ಯಕ್ರಮಗಳು ಕೊಡಿ ಸಾಕಷ್ಟು ಸರ್. 6 ಎಕರೆಗೆ 198 ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದ ಸರ್ ಈ ವರ್ಷ. ಅದಕ್ಕೆ ಇಳುವರಿ ಮುಂಚೆ ಒಂದ್ಸಲ ಏನ್ ಮಾಡಿದ್ ಸರ್, ನಮ್ಮ ಸಿರಿಗೆರೆ ಭಾಗದಲ್ಲಿ ಕೆಲವು ಮಣ್ಣು ಸಿಗ್ತಾವ ಸರ್, ಮೇನ್ಸ್ ದಪ್ತಾರೆ ಸರ್. ಆ ಮೇನ್ಸ್ ಮಣ್ಣು ಬಂದು ಕೆರೆ ಬೀಳುತ್ತೆ ಸರ್, ಅತಿ ಹೆಚ್ಚು ಹೊಡೆದಿರಲಿಲ್ಲ ಸರ್. ಅದಕ್ಕೆ ಎಷ್ಟು ಪ್ರಮಾಣದ ಬೇಕೋ ಅಷ್ಟೇ, ಒಂದು ಎಕರೆಗೆ ಒಂದು 30 ಲೋಡು ಹೊಡೆದು ಅದನ್ನ ತೆಳ್ಳಗೆ ಭೂಮಿ ಮೇಲೆ ಅಳ್ಳಿದ್ವಿ ಸರ್. ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು ಸರ್ ಈ ವರ್ಷ. ಮಣ್ಣು ಬೇರೆ ಮಣ್ಣನ್ನ ಮಣ್ಣಿಗೆ ಸೇರಿಸೋದ್ರೆ ಅದು ಪ್ಲಸ್ ಪಾಯಿಂಟ್ ಆಯ್ತು. ಆ್ಯಕ್ಚುಲಿ ಇಲಾಖೆ ಮಣ್ಣು ಪರೀಕ್ಷೆ ಮಾಡಿ ಹಾಕ್ಬೇಕು ಸರ್ ಅದನ್ನ ನಾವು. ಆದರೂ ನಾವೊಂದು ಅಂದಾಜು ಮೇಲೆ ಹೊಡೆದಿವಿ ಸರ್. ಅದು ಇಳುವರಿ ಈ ಸತಿ ನನಗೆ ಮೆಕ್ಕೆಜೋಳದ ಒಂದು 4.5 ಲಕ್ಷ ರೂಪಾಯಿ ಆದಾಯ ಸಿಕ್ತು ಸರ್ 6 ಎಕರೆಗೆ. ಮತ್ತೆ ಈಗ ನೀರಾವರಿಯಲ್ಲಿ ಸಮಗ್ರ ಕೃಷಿ ಅಳವಡಿಸಿಕೊಂಡಿದ್ವಿ, ಎಲ್ಲ ಮಿಶ್ರ ಬೆಳೆಗಳು ಬೆಳಿತೀವಿ ಅಂತಂದ್ರೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರೆ ಸರ್? ಅದೇ ನೀರಾವರಿ ಏನು ಮಾಡಿದೆ ಅಂದರೆ ಅಡಿಕೆ ಇತ್ತು ಸರ್, ಅಡಿಕೆ ಮಧ್ಯೆ ಜೇನು ಕೃಷಿ ಮಾಡಿದ್ದೀನಿ. ಯಾಕೆಂದರೆ ಈ ದೇಶದಲ್ಲಿ ಒಂದು 4 ವರ್ಷ ಏನು ಜೇನು ಸಂತತಿ ಇಲ್ಲ ಅಂತಂದರೆ ನಮ್ಮ ಕೃಷಿ ಬದುಕಿ ಹಾಳಾಗುತ್ತೆ ಅಂತ ಒಬ್ಬ ವಿಜ್ಞಾನಿಗಳು ನಾನು ಆಕಾಶವಾಣಿಯಿಂದ ಕೇಳಿದ್ದೆ, ಮತ್ತು ಇಲಾಖೆ ಅಲ್ಲಲ್ಲಿ ಕೃಷಿ ಮೇಳದಲ್ಲಿ ಕೇಳಿ ಸರ್. ಅಂಥ ಜೇನುಗಳನ್ನ ಇಲ್ಲಾಂದರೆ ಪರಾಗಸ್ಪರ್ಶ ಇಲ್ಲ ಅಂದರೆ ಯಾವುದೇ ಬೆಳೆನೂ ಇಳುವರಿನೂ ಬರೋದಿಲ್ಲ, ಮತ್ತು ನಮ್ಮ ಕೃಷಿ ಬದುಕೆ ನಾಶ ಆಗುತ್ತೆ ಅಂತ ಕೇಳಿದ್ದೆ ಸರ್. ಒಂದು 5 ಜೇನು ಪೆಟ್ಟಿಗೆ ಹಾಕಿದ್ದೆ ಸರ್. ಜೇನು ಪೆಟ್ಟಿಗೆನ ಸರ್ ಅದು ನಾನು ನಬಾರ್ಡಲ್ಲಿ ಒಂದಿಷ್ಟು ತರಬೇತಿ ತಗೊಂಡಿದ್ದೆ, ಅವ್ರ ಕಡೆಯಿಂದ ತಗೊಂಡಿದ್ದೆ ಸರ್. ಅವರು 4 ಜೇನು ಪೆಟ್ಟಿಗೆ ಅವರು ಸಂಜೆ ಟೈಮ್ ತಂದ್ಕೊಂಡಿದ್ದೆ ಸರ್. ಅವು ಮಗಲತ್ತಾದರೆ ಅವು ವಾತಾವರಣದಿಂದ ಮತ್ತೆ ಗೂಡಿಂದ ಹಾರೋಗ್ಬಿಡ್ತಾ ಒಂದು ಅವನ್ನ ಸಂಜೆ ತಂದ್ಕೊಟ್ಟೆ. ಅವಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಸಕ್ಕರೆ ನೀರೆಲ್ಲ ಹಾಕಿ ಅವಕ್ಕೆ ಪಾಲನೆ ಮಾಡಿದ್ವಿ ಸರ್. ಅದಾದ್ರಲ್ಲಿ ಮೇಣ ಅವೆಲ್ಲ ಕಟ್ಟಿ ಇದು ಮಾಡಿ ಸರ್, ಸ್ವಲ್ಪ ತರಬೇತಿ ಕೊಟ್ಟಿದ್ರಿಂದ. ಅವೇನು ಮಾಡೋದು ಸರ್, ಈ ನಮ್ಮ ಬಾಳೆ ಒಂಬಾಳೆಗಳು ಇವೆಲ್ಲ ಸೂಲೆಂಗ್ ಹೊಡೆದಾಗ ಅಲ್ಲಿ ಹೋಗೋದು, ಎಕ್ಕಿ ಅಲ್ಲಿ ಮಕ್ಕಳಿಂದ ಈಗ ಕೀರ್ಕೊಂಬರೋದು, ಮತ್ತೆ ಅಲ್ಲಿ ಜೇನು ಹನಿ ಸಂಗ್ರಹ ಮಾಡೋದು ಸರ್. ಇದರಿಂದ ನನಗೆ ಒಂದೊಂದು ಗೂಡಿಂದ 3-4 ಕೆಜಿ ಜೇನುತುಪ್ಪನೂ ಸಿಗೋದು. ಮೇಲಾಗಿ ನನಗೆ ಅಡಿಕೆ ಸುತ್ತ ಬಾಳೆ ಸುತ್ತ ಎಲ್ಲ ಹೂ ಮುಟ್ಟಿ ಬರೋದ್ರಿಂದ ಇಳುವರಿನೂ ಜಾಸ್ತಿ ಆಯ್ತು ಸರ್. ಈ ವರ್ಷ ಬಾಳೆ 500 ಗುಣೆ ಹಾಕಿದ್ದೆ. ಒಂದೊಂದು ಗೊನೆ 15-16 kg ಬಂತು ಸರ್. ಎಲ್ಲರಿಗೂ ಆಶ್ಚರ್ಯ ಪಟ್ಟರು ಸರ್. ಆಮೇಲೆ ನಾನು ಯಾವ್ದು ಕೆಮಿಕಲ್ ಬಳಸಿಲ್ಲ ಬಾಳಿಗೆ, ಎಲ್ಲ ಸಾವಯವ ಮತ್ತು ಜೀವಾಮೃತ ಇಂಥವೇ ಮಜ್ಜಿಗಿಂದ ಕೆಲವನ್ನ ಪದ್ಧತಿಗಳನ್ನ ಅಳಿಸ್ಕೊಂಡು ಹಾಕೋದ್ರಿಂದ ಬುಡಗಳು ಅಷ್ಟೇ ಇದು ಬಂದೆ ಸರ್. ಸುಮಾರು ನೋಡ್ರಿ ಸರ್, ಇವತ್ತು ಶಿವರಾತ್ರಿ ಮುಂದ್ಗಡೆ 46-48 rupees ಕೊಟ್ಟಿ ಸರ್ ತೋಟದಲ್ಲೇ. ಇನ್ನು ಯಾವ ಬೆಳೆ ಕಾಣಬೇಕು ಸರ್? ಹಂಗಾಗಿ ಇಂಟರ್ ಕ್ರಾಪ್ ಅದೊಂದು ಇದೆ ಸರ್, ಅಡಿಕೆ ಮಧ್ಯ ಇದು, ಮತ್ತೆ ಸ್ವಲ್ಪ ಮಾವು ಬಾಟಕ ಮನೆಗಂತ ಹಾಕೊಂಡಿದ್ವಿ. ಬಹು ಬೆಳೆ ಅಂತರ ಬೆಳೆ ಮಾಡೋದ್ರಿಂದ ಉಪಯೋಗ ಆಯ್ತು. ಈಗ ಬಾಳೆ ಒಳ್ಳೆ ಲಾಭದಾಯಕ ಆಯ್ತು ನಿಮ್ಗೆ. ಮತ್ತೆ ಇದಕ್ಕೆ ಎಲ್ಲ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ ಅಂತಂದ್ರೆ, ಈಗೆಲ್ಲ ರೈತರು ರಾಸಾಯನಿಕ ಕೃಷಿ ಮಾಡಲಿಲ್ಲ ಅಂದ್ರೆ, ಅಥವಾ ರಾಸಾಯನಿಕ ಗೊಬ್ಬರ ಬಳಸಲಿಲ್ಲ ಅಂದ್ರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಲಿಲ್ಲ ಅಂದ್ರೆ ಇಳುವರಿನೇ ಬರೋದಿಲ್ಲ ಅನ್ನೋ ಮನೋಭಾವನೆಯಲ್ಲಿದ್ದಾರೆ. ಅಂತಾರೆ, ನೀವು ಸಾವಯವ ಕೃಷಿನ ಅಳವಡಿಸ್ಕೋಬೇಕಂತ ಯಾಕೆ ಆಸಕ್ತಿ ಬಂತು? ಈಗ ಈ ಕಾರಣ ಇಷ್ಟೇ ಸರ್, ನಾ ಸಾವಯವ ಯಾಕೆ ಬಳಸ್ಬೇಕಂದ್ರೆ, ಹಿಂದೆಲ್ಲ ತಿಪ್ಪೆ ಗೊಬ್ಬರ ಹಾಕ್ಬೇಕಾದ್ರೆ ನಮ್ಮ ಹೊಲಗಳಂತರ ಬ್ರೆಡ್ ನ ಮೇಲೆ ಓಡಾಡಿದಂಗೆ ಸರ್. ನಮ್ಮ ಸುಮಾರು 13 ದನಗಳಿದ್ವು, ಎರಡು ಜೊತೆ ಎತ್ತು ಕಟ್ಕೊಂಡಿದ್ದೀವಿ ನಮ್ಮ ತಂದರ್ಪುರ್ಗೆ, ಅವನ್ನೆಲ್ಲ ಮನಗಂಡಿದ್ದೆ ಸರ್ ನಾನು. ಈ ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಿಂದ ಏನಂದ್ರೆ ಸಾರ್ವಜನಿಕ ಜಾಸ್ತಿ ಆಗಂದ್ರೆ ಮಣ್ಣು ಅಟ್ಟೆ ಆದಂಗಾಗಿ ಬರಿಗಾಲದಲ್ಲೇ ನಡೆಯೋಕ್ಕಾಗಲ್ಲ ಸರ್. ಹಿಂದೆ ನಾವೆಲ್ಲ ಬೇಸಿಗೆ ಟೈಮ್ ದರಲೆ ಹೊಡಿತಿದ್ವಿ ಸರ್. ಹೈಸ್ಕೂಲು ಮತ್ತೆ ಪಿ ಯು ಸಿ ಓದ್ಬೇಕಾರೆ, ಡಿಗ್ರಿ ಓದ್ಬೇಕಾರೆ, ಕ್ಲಾಸ್ ಮುಗಿದಾಗ ಅಕ್ಟೋಬರ್ ತಿಂಗಳಿಗೆ, ಮಾರ್ಚ್ ಏಪ್ರಿಲ್ ತಿಂಗಳಿಗೆಲ್ಲ ದರ್ಲಿಗಳು ಕುಂಟಿಗಳು ಹೊಡೆಯೋದ್ರಿಂದ ಮಣ್ಣು ಎಲ್ಲ ಇದು ಮಾಡೋದು. ಅವಾಗೆಲ್ಲ ಬರಗಾಲ ಹಂಗೆ ಹೊಡಿತಿದ್ವಿ ಸರ್, ಚಪ್ಪಲಿದ್ದಿಲ್ಲ, ಶೂ ಇದ್ದಿಲ್ಲ, ಅವಾಗ ಅಷ್ಟು ಬೆಳೆದು ಇದ್ದಿಲ್ಲ. ಅಂಥ ಟೈಮ್ನಾಗೆ ಮಣ್ಣುಗಂಡು ಈ ದನಿ ಗೊಬ್ಬರ ಹಾಕೋದ್ರಿಂದ ಮಣ್ಣು ಮಿದುವರದಿಂದ, ಆಮೇಲೆ ದನಿ ಗೊಬ್ಬರದಲ್ಲಿ 16 ಪೋಷಕಾಂಶಗಳಿರ್ತಾವೆ ಸರ್. ಏನು ಇವೆಲ್ಲ ಈ ಕೆಮಿಕಲ್ ಅವು ಯಾವೂ ಇರೋದಿಲ್ಲ ಸರ್. ಈ 16 ಪೋಷಕಗಳಿಂದ ಪ್ರಕೃತಿಯಲ್ಲಿ 3 ಸಿಕ್ಕೇ ಸಿಗ್ತಾವೆ ಸರ್, ಜಲಜನಕ, ಸಾವಯಂಗಲ ಮತ್ತೆ ಇವು ನಮ್ಮ ಪ್ರಕೃತಿ ಹತ್ತಕ್ಕೆ ಸಿಗ್ತಾವೆ ಸರ್. ಇನ್ನು ಉಳಿದಾವ ನಾವು ಮಣ್ಣಿಗೆ ಇವು ಗೊಬ್ಬರದ ರೂಪದಲ್ಲಿ ಕೊಡೋದ್ರಿಂದ ಮಣ್ಣು ಭಾಳ ಉತ್ಕೃಷ್ಟವಾಗಿರುತ್ತೆ. ಈ ರಾಸಾಯನಿಕ ಗೊಬ್ಬರಗಳು ಈತ್ತಿನ ಜನಗತ್ತೆ ಹೆಚ್ಚು ಹಣದ ವ್ಯಾಪಾರ ಮತ್ತು ಬೇಗ ಇಳುವರಿ ಜಾಸ್ತಿ ತೆಗೆಯೋದ್ರಿಂದ ಹೆಚ್ಚು ವ್ಯಾಮೋಹದಿಂದ ಮಾಡ್ತಾ ಇದ್ರು ಸರ್. ಇದನ್ನ ಏನು ಮಾಡಬೇಕು ಅಂದರೆ ಅಂತಂತವಾಗಿ ಮಾಡ್ಕೊಂತ ಬರಬೇಕು ಸರ್. ಒಂದೇ ಪಟ್ಟಿಗೆ ಯಾವುದು ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು, ಈಗ ಹುಟ್ಟಿದ್ದೀವಿ ಅಂದರೆ ನಾವು ಬಾಲ್ಯದಲ್ಲೇ ನನಗೆ ಯೌವನ ಈಗಲೇ ಬಂದರೆ ಆಗಲ್ಲ ಸರ್. ನಾವು ಅಂತಂತವಾಗಿ ನಮ್ಮ ವರ್ಷ ಆದಮೇಲೆ ಬಾಲ್ಯ ಯೌವನ ಪ್ರೌಢಾವಸ್ಥೆ ಹೆಂಗಾಗುತ್ತೆ, ಮಣ್ಣನ್ನು ನಾವು ಹಂಗೆ ಸ್ವಲ್ಪ ಕೆಮಿಕಲ್ ಕಮ್ಮಿ ಮಾಡ್ಕೊಂತ ಈ ಗೊಬ್ಬರನ ಹೆಚ್ಚಿಗೆ ಕೊಟ್ಕೊಂತ ಅದೇನು ನಾವು ಊಟದಲ್ಲಿ ಉಪ್ಪಿಟ್ಕೊಂತ ಉಪ್ಪಿನಕಾಯಿ ಆ ಥರ ಕೆಮಿಕಲ್ ಬಳಸ್ತಾ ಬಂದಿವಿ ಸರ್ ನಾವು. ಹಂಗಾಗಿ ಜಿಪ್ಸಮ್ ಬಳಸೋದು, ಆಮೇಲೆ ಇಲಾಖೆ ಜಿಂಕು ಬೋರಾನು ಇವೆಲ್ಲ ಲವಣಾಂಶಗಳಿಂದ ಅವನ್ನ ಅವನ್ನ ಹಾಕೋದು ಹೆಚ್ಚು. ಹ್ಞೂ ಸರ್. ಆಮೇಲೆ ಈ ಬೆಳೆನ ಮಲ್ಚಿಂಗ್ ಮಾಡ್ತೀವಿ ಸರ್, ಎಲ್ಲ ಹಂಗೆ ಇದು ಮಾಡ್ತಾರೆ ಸರ್. ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು 2 ಎಕರೆ ಇದನ್ನಾಕಿದ್ವಿ ಸರ್ ಮೆಕ್ಕೆಜೋಳ, ಯಾವ ಅಂತಕ್ಕೆ ಬಂದಿದ್ದಾರೆ ಸೂಲಿಂಗ್ ಅಂತಕ್ಕೆ ಬಂದಿತ್ತು ಸರ್. ಅದನ್ನ ಎರಡು ಕಂಡೀಷನ್ಗೆ ಹಾಕಿದ್ದೆ, ಬಂದರೆ ಲಾಭದಾಯಕ ಆಗಲಿ, ಇಲ್ಲದ್ರೆ ಇದನ್ನ ಮಲ್ಚಿಂಗ್ ಹಸಿ ಮಲ್ಚಿಂಗ್ ಮಾಡಿದ್ರೆ ಮುಂದಿನ ಬೆಳಗ್ಗೆ ಹೆಚ್ಚಾಗುತ್ತೆ ಅಂತ ಒಂದು ರೀಸೆಂಟ್ ಆಗಿ ಸರ್. ಈಗ ಲಾಸ್ಟ್ ಮಂತಲ್ಲಿ ಅಷ್ಟು ಸುಮಾರು 5-6 ಅಡಿ ಬಂದದ್ದ ರೋಟ್ರಲ್ಲಿ ಮಲ್ಚಿಂಗ್ ಮಾಡಿಬಿಟ್ಟು ಸರ್. ಹಂಗೆ ಅದು ಎಲ್ಲ ಒಂಥರ ಈಗ ಸಕ್ಕರೆ ಇದ್ದಂಗೆ ತಲ್ಸ ಆ ಮಣ್ಣಿನ ಎಲ್ಲ ಅದು ಮಲ್ಚಿ ಮಾಡ್ದಂಗಾಗಿ ನೆಕ್ಸ್ಟ್ ಬೆಳಗ್ಗೆ ನನಗೆ ಅನುಕೂಲ ಆಗುತ್ತೆ ಸರ್. ಹೌದು. ಹಾಂ, ಎಷ್ಟೋ ನಾನು 20-30 ಎಕರೆ ಜಮೀನಲ್ಲೇ ಎಲ್ಲ ಮಾಡೋಕ್ಕಾಗಲ್ಲ, ಸಸ್ವಲ್ಪ ಸಸ್ವಲ್ಪನೇ ಅಂತಂತ ಮಾಡ್ಕೊಂಡು ಅದನ್ನು ಕವರ್ ಮಾಡ್ಕೊಬೇಕು ಸರ್. ಇದನ್ನ ಏನಾಗುತ್ತೆ ಅಂದ್ರೆ ಈ ತಿಪ್ಪೆ ಗೊಬ್ಬರ 20-30 ಲೋಡ್ ಒಡೆಯೋದಕ್ಕೂ ಇದೊಂದು ಹಸಿರಲ್ಲಿ ಮಂಚಿ ಮಾಡೋದಕ್ಕೂ ಸಮ ಆಯ್ತು ಸರ್. ಇದೊಂದು ಪದ್ಧತಿ ಅನ್ಕೊಂಡು ಏನು ಯುವಕರು ಎಲ್ಲ ಮೊನ್ನೆ ಕೋವಿಡ್ ಬಂದಾಗ ಎಲ್ಲ ಬೆಂಗಳೂರಿಂದ ವಾಪಸ್ ಬಂದ ಸರ್. ಬಂದು ಈಗೆಲ್ಲ ಕೃಷಿಗೆ ಸಾಕಷ್ಟುಗಳು ಒತ್ತು ಕೊಡ್ತಾ ಇದಾರೆ. ಅಂದ್ರೆ ಬೆಳೆ ಯಾವ ಸೀಸನ್ಗೆ ಹಾಕ್ಬೇಕು, ಯಾವ ಮಾರ್ಕೆಟ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಸಾಕಷ್ಟು ಇವೆಲ್ಲ ಆ್ಯಪ್ಗಳು ಅವೆಲ್ಲ ಬಂದವೆ ಸರ್. ಸ್ವಲ್ಪ ಇಲಾಖೆ ಮತ್ತೆ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಇವೆಲ್ಲ ಕೇಳ್ಕೊಂತ ಹೋದ್ರೆ ಕೃಷಿಯಲ್ಲಿ ತನ್ನ ಒಟ್ಟು ಅನುಭವನ ಆಕಾಶವಾಣಿ ಮೂಲಕ ಹಂಚ್ಕೊಂತಾರಲ್ಲ ಸರ್. ಹೆಚ್ಚು ಆಕಾಶವಾಣಿಗಳಿಗೆ ನಮ್ಮ ಕೃಷಿ ರಂಗ ವಿಭಾಗಗಳು ಮಾಹಿತಿ ತಿಳ್ಕೊಳ್ಳೋದ್ರಿಂದ ಸಾಕಷ್ಟು ರೈತರುಗಳು ಉತ್ತೇಜನ ಆಗುತ್ತೆ ಮತ್ತು ಪ್ರಯೋಜನ ಆಗುತ್ತೆ. ಇದೊಂದು ಅಳವಡಿಸ್ಕೊಂಡು ನಾವು ಕೃಷಿನ ಒಂದ್ಕೊಂತ ಹೋಗ್ಬಿಟ್ರೆ ಇದ್ರಂತ ಲಾಭ ಆದಲ್ಲ ಸರ್. ಬಾಳಿಂದ ಒಳ್ಳೆ ಲಾಭ ಆಗಿದೆ, ಅಡಿಕೆನೂ ಒಳ್ಳೆ ರೇಟಿಗೆ ಕೊಟ್ಟಿದ್ದೆ ಸರ್. ಮೆಕ್ಕೆಜೋಳನ 2,300 rupees ಕೊಟ್ಟಿದ್ದೆ ಸರ್. ಅಂದ್ರೆ ಈ ಸತಿ ಎಲ್ಲ ತಮಿಳುನಾಡಿಂದ ಇವು ಬಂದಿ ಸರ್, ಹೊಲದಲ್ಲಿ ಅರೆಸ್ಟ್ ಮಾಡಿಬಿಟ್ವಿ, ನಮ್ಮ ಖರ್ಚು ಕಡಿಮೆ ಆಯ್ತು. ಹೊಲದಲ್ಲಿ ಅರೆಸ್ಟ್ ಮಾಡೋದ್ರಿಂದ ನಮಗೆ ಅಲ್ಲಿ ಚೆನ್ನಾಗಿ ಸಣ್ಣ ಸಣ್ಣ ಕಟ್ ಮಾಡುತ್ತಲ್ಲ ಸರ್, ಅದು ಹೊಲದಲ್ಲಿ ಸಾವಯವ ಗೊಬ್ಬರ ಆಯಿತು. ನಮಗೆ ನೇರವಾಗಿ ಮತ್ತೆ ಕಣಕ್ಕೆ ಇರ್ಕೊಂಡು ಹೋಗ್ಬೇಕಾಯ್ತು, ಅಲ್ಲಿ ಹೊಡಿಬೇಕಾಯ್ತು, ಮಿಷಿನ್ಗಳು ಚೀಲ ತರಬೇಕಾಯ್ತು, ಯಾರೋ ದಲ್ಲಾಳಿ ಕೊಡಬೇಕಾಯ್ತು, ಅವನು ಯಾವಾಗ ದುಡ್ಡು ಕೊಡೋದು ಇದೇನಿಲ್ಲ, ಅಲ್ಲೇ ನೇರ ಮಾರ್ಕೆಟ್ ಸರ್. ಹೊಡೆದ ತಕ್ಷಣ ಒಳ್ಳೆ ರೇಟ್ ಇತ್ತು, ತೂಕನೂ ಚೆನ್ನಾಗಿ ಬಂತು ಸರ್. ಕೆಲವು ಸಂಶೋಧನೆ ವಿಜ್ಞಾನಿಗಳು ಹೇಳ್ತಾರೆ ಹತ್ತಿನ ಹಸಿದು ಮಾರಬೇಕು, ಮೆಕ್ಕೆಜೋಳ ಇನ್ನೊಂದಾಗಲೇ ಹಸಿದೆ ಮಾರಿದರೆ ನಮಗೆ ಅದು ತೂಕ ಡ್ರೈ ಆಗೋದು ಮುಂಚೆ ಅಷ್ಟೇ ಲಾಭ ಸಿಗುತ್ತೆ, ಅದು ತನ್ನ ಮೌಲ್ಯ ಕಳ್ಕೊಂಡಿರುತ್ತೆ ಸರ್. ಹಾಗಾಗಿ ಹಸಿದೆ ಮೆಕ್ಕೆಜೋಳ ಮಾರಿದೆ ಸರ್. ಇದೊಂದು ಉಪಯೋಗ ಆಯಿತು, ಇದು ಇಷ್ಟು ಈ ವರ್ಷದಲ್ಲಿ ಒಂದು ಒಳ್ಳೆ ಅನುಭವ ಇದೆ ಸರ್. ನೀವು ಹೆಚ್ಚು ಈ ಕೃಷಿ ಇಲಾಖೆ ಜೊತೆ ಸಂಪರ್ಕ ಇಟ್ಕೊಳ್ತೀವಿ, ಪ್ರಗತಿಪರ ಕೃಷಿಕರ ತೋಟಗಳಿಗೆಲ್ಲ ಭೇಟಿ ಕೊಟ್ಟು ಅವ್ರ ಅನುಭವಗಳನ್ನ ಹಂಚ್ಕೊಳ್ತೀವಿ, ಇವೆಲ್ಲ ಅಂತಂದ್ರೆ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ನಿಮಗೆ ಕೃಷಿ ಬದುಕಿಗೆ ಸರ್? ಅವರು ಜೀವನದಲ್ಲಿ ಅವ ಒಬ್ಬ ಪ್ರಗತಿಪರ ಕೃಷಿಕ ತನ್ನ ನಿಟ್ಟೆಲ್ಲ ಅನುಭವ ಸರ್, ಮಣ್ಣಿಂದಾಗಲಿ ಅಥವಾ ಬೆಳೆ ಬೆಳೆ ಪದ್ಧತಿಗಳಾಗಲಿ, ಅವನು ಬೀಜ ಆಯ್ಕೆ ಮಾಡೋದಾಗಲಿ, ಮತ್ತೆ ಅವನು ಹೊಡೆಯುವಂಥ ಔಷಧಿಗಳಾಗಲಿ, ಕೀಟ ಮತ್ತೆ ಹತೋಟಿ ಕ್ರಮ ಆಗಲಿ, ಬರುವಂಥ ಕೀಟಗಳನ್ನು ರೋಗಗಳನ್ನು ಹೇಗೆ ಹತೋಟಿ ಮಾಡ್ತಾನೆ ತುಂಬ ಅನುಭವ ಇರುತ್ತೆ ಸರ್. ಒಬ್ಬ ವಿಜ್ಞಾನಿಗಿನ್ನೂ ಹೆಚ್ಚು ರೈತನಲ್ಲಿ ಅನುಭವ ಇರುತ್ತೆ ಸರ್. ಅಂತ ರೈತರುಗಳು ನಾನು ಗಮನಿಸ್ತಿರ್ತೇನೆ ಸರ್. ಉದಾಹರಣೆ ನಿಂಗಾನಾಯ್ಕ ಇದ್ದಾನೆ ಸಳದಟ್ಟಿಯಲ್ಲಿ, ಅಲ್ಲಿ ಆಮೇಲೆ ಆಲ್ಗಡದಲ್ಲಿ ರುಷ್ವೇಂದ್ರಪ್ಪ ಅಂತ ಇದ್ದಾರೆ ಸರ್. ಇನ್ನೂ ಭಾಳಷ್ಟು ಹೈನುಗಾರಿಕೆ ಆಗಲಿ ಯಾವ್ದು ಎಲ್ಲ ವಿಧವಾದ ರೈತರುಗಳನ್ನ ಹಂಗೆ ಅಬ್ಸರ್ವ್ ಮಾಡ್ತಿರ್ತೀನಿ ಸರ್. ಅಂತ ರೈತನ ಗಮನ ಅವ್ರ ಜೊತೆ ಸ್ನೇಹ ಜಾಸ್ತಿ ಬೆಳಿತೀನಿ ಸರ್. ಅವ್ರು ಏನು ಹಾಕಿದ್ರು, ಹೆಂಗೆ ಹಾಕಿದ್ರು, ಇಳುವರಿ ಹೆಂಗೆ ತೆಗೆದ್ರು, ಮಾರ್ಕೆಟಿಂಗ್ ಮಾಡ್ತಾರೆ, ಅವರು ಎಲ್ಲ ಹೊರಗಡೆ ಎಲ್ಲ ಕೊಡ್ತಾರೆ ಸರ್. ಇವತ್ತು ನಿಂಗಾನಾಯ್ಕಿಗೆ ದಿಲ್ಲಿಯಲ್ಲಿ ಪ್ರಧಾನಮಂತ್ರಿಯಿಂದ ಎಲ್ಲ ಪುರಸ್ಕಾರ ಸಿಕ್ಕ. ಅವನು ಆ ಹಂತಕ್ಕೆ ಹೋಗ್ಬೇಕಾದ್ರೆ ಅವನು ಎಷ್ಟು ಎಲ್ಲ ರೀತಿ ಐಡೆಂಟಿಫೈ ಮಾಡಿ ಅವನಿಗೆ ಸಿಕ್ತು ಅಂತ ಅಂಥ ರೈತರು ನಾನು ಸ್ನೇಹ ಮಾಡೋದ್ರಿಂದ ನನ್ನ ಕೃಷಿ ಭೂಮಿಯಲ್ಲಿ ಅವರ ಅನುಭವಗಳನ್ನ ಮತ್ತು ಬೆಳೆ ಆಯ್ಕೆ, ಬೆಳೆ ಪದ್ಧತಿಗಳನ್ನು ಅನುಸರಿಸೋದು, ಬಹುಮಾಡಿ ಬೆಳೆಗಳು ಬೆಳೆಯೋದು, ಇವೆಲ್ಲವನ್ನು ನನಗೆ ಕ್ರೋಢೀಕರಿಸಿದಾಗ ಅವರ ಅಷ್ಟು ಸಾರಾಂಶ ನನಗೆ ಬೇಗ ಸಿಕ್ಬಿಡುತ್ತೆ ಸರ್. ಅದನ್ನು ನನ್ನ ಕೃಷಿ ಪದ್ಧತಿಯಲ್ಲಿ ಅನ್ಬಳಿಸ್ಕೊಂಡು ಬಾಳೆಯಲ್ಲಿ ನಂಬರ್ ಒನ್ ಆಯ್ತು ಸರ್. ಇದುವರೆಗೂ ಔಷಧಿನೇ ಹೊಡೆದಿಲ್ಲ, ಹಂಗೆ ಬೆಳೆದೀನಿ ಸರ್ ಬಾಳೆನ. ಹಾಗೆ ಇಂಥ ರೈತರುಗಳನ್ನ ನಾನು ಗಮನಿಸ್ತಾ ಇರ್ತೀನಿ ಸರ್. ಹಾಗಾಗಿ ನಾನು ಪ್ರಗತಿಪರ ರೈತರುಗಳನ್ನ ಗಮನಿಸ್ತಾ ಇರ್ತೀನಿ. ಇಲ್ಲಿ ಆಮೇಲೆ ಕೃಷಿ ಮೇಳಗಳು ಒಂದು ಬಿಟ್ಟಿಲ್ಲ ಸರ್. ಧಾರವಾಡ ಆಗಿರ್ಬೋದು, ಶಿವಮೊಗ್ಗ ನವಿಲೆ ಆಗಿರ್ಬೋದು, ಜಿಕೆ ವಿಕೆ ಬೆಂಗಳೂರು ಇವು ಎಲ್ಲವನ್ನ ಬಳಸ್ಕೊಂತೀವಿ ಸರ್. ಅಲ್ಲಿ ಏನಾದರೂ ಒಂದು ಹೊಸ ಹೊಸ ಆವಿಷ್ಕಾರಗಳು ರೈತರು ಮಾಡ್ಕೊಂಬಂದಿರ್ತಾರೆ, ವಿಜ್ಞಾನಿಗಳು ಇದು ಮಾಡಿರ್ತಾರೆ, ಇವೆಲ್ಲ ಕ್ರೋಢೀಕರಿಸಿದಾಗ ಒಬ್ಬ ಸಮಗ್ರವಾಗಿ ಮಾಹಿತಿ ಸಿಕ್ಕಾಗ ಕೃಷಿಯನ್ನು ತನ್ನ ಅಚ್ಚುಕಟ್ಟಲ್ಲಿ ಲಾಭದಾಯಕ ಮಾಡ್ಕೋಬೋದು ಸರ್. ಹಾಗಾಗಿ ನಾನು ಇಂಥ ಕೃಷಿ ಮೇಳಗಳನ್ನ ಮತ್ತು ಆಕಾಶವಾಣಿಗಳು ಕೇಳೋದ್ರಿಂದ ಮತ್ತು ಪ್ರಗತಿಪರ ರೈತರಿಂದ ಭಾಳ ಅನುಕೂಲ ಆಗಿತ್ತು. ಕೃಷಿನ ಲಾಭ ಮಾಡ್ಕೋಬೋದು ಅಂತ ಹೇಳಿದ್ರಿ. ಸಾಕಷ್ಟು ಜನ ಈ ಕೃಷಿಕರು ಏನು, ಈ ಕೃಷಿಯಲ್ಲಿ ಲಾಭ ಇಲ್ಲ, ಕೃಷಿಯಲ್ಲಿ ಏನು ಉಳಿತಾಯ ಇಲ್ಲ, ನಮಗೆ ಇದಕ್ಕಿಂತ ಬೇರೆ ಏನಾದರೂ ಕೆಲಸ ಮಾಡಿದ್ರೆ ಅನುಕೂಲ ಅನ್ನೋ ಮಟ್ಟಕ್ಕೆ ಒಂದು ಬೇಸತ್ತು ಬಿಟ್ಟಿದ್ದಾರೆ, ಈ ಕೃಷಿ ಬದುಕೇ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಏನು ಕಾರಣದಿಂದ ಅವ್ರ ರೈತರು ಇನ್ನು ಹಿಂಜರಿತಾರೆ ಈ ಕೃಷಿಯಿಂದ ಅಂತ? ಸರಿ, ನಮ್ಮ ಪ್ರಕೃತಿ ಸುಮಾರು ಶತಮಾನಗಳಿಂದ ಬಂದರೆ ಒಂದು ಸಿಸ್ಟಮ್ ಐತೆ ಸರ್. ಈಗ ಮುಂಗಾರ ಅಂತ, ಹಿಂಗಾರ ಅಂತ ಇದೆ, ಸಮ್ಮರ್ ಸೀಸನ್ ಅಂತಿದೆ. ಇದು ಇದನ್ನು ಬದಲಾಯಿಸೋಕ್ಕೆ ಯಾರೂ ಆಗಿಲ್ಲ ಸರ್. ನಮ್ಮ ಯುವಕರು ಏನು ಮಾಡ್ತಾರೆ, ಯಾವಾಗ ಮಾಗಿ ಹೊಡೆಯೋದು, ಯಾವಾಗ ಬಿತ್ತನೆ ಮಾಡೋದು, ಯಾವಾಗ ಗೊಬ್ಬರ ಹಾಕೋದು ಸರ್. ಎಲ್ಲ ಈ ದ್ವಿದಳ ಧಾನ್ಯ ಏಕದಳ ಧಾನ್ಯಗಳು ಕುಚಿಕಲ್ಲಿ ಇನ್ ಟೈಮ್ ಹಾಕ್ಬೇಕು ಸರ್. ಇವತ್ತು ಮಳೆ ಬಂದೈತಂದ್ರೆ ನಾವು ನಾಳೆ ಗೊಬ್ಬರ ಹಾಕ್ಬೇಕು, ಅವನು ಯಾವಾಗ ಗೊಬ್ಬರ ಹಾಕ್ತಾನೆ. ಆಮೇಲೆ ಈ ಉಳುಮೆ ಮಾಡಬೇಕು, ಮಾಗಿ ಮಾಸ ಉಳುಮೆ ಮಾಡ ಅಂತ ಹೇಳಿದ್ರೆ ಅವನು ಮುಂಗಾರನಾಗ ಬಿತ್ತಿದ್ರೆ ಅದು ಭೂಮಿ ಏನಾಗುತ್ತೆ, ತನ್ನ ಕಂಟ್ರೋಲಿ ಬಂದಿರಲ್ಲ. ಈಗ ಬಿತ್ತಿದಾಗ ಅದು ಸರಿಯಾಗಿ ಸಾಲು ಮುಚ್ಚಲ್ಲ ಸಹ, ಎಲ್ಲ ಮಿಷಿನರಿ ಬಂದಿರೋದ್ರಿಂದ ಅವನು ಅಲ್ಲಿ ಅವನದೇನು ಒಂದು ಮೊಬೈಲ್ ಇಟ್ಕೊಂಡಿರ್ತಾನೆ, ಆ ಟ್ಯಾಕ್ಟರ್ ರೆಕಾರ್ಡ್ ಹಾಕಿರ್ತಾರೆ, ಇವನು ಬಿತ್ತಕೊಂಡು ಸಾಯಂಕಾಲ ಬದಿ ಬದಿನಾಗ ನಿಂತಿರ್ತಾನೆ ಅವನು. ಹಾಂ, ಗೊಬ್ಬರ ಕೊಟ್ಟ, ಬೀಜ ಕೊಟ್ಟ, ಹಣ ಬಿತ್ತದಾತಂತ ಅಲ್ಲಿ ಮಧ್ಯಾಹ್ನಕ್ಕೆ ಅಲ್ಲಿ ಮನೆಗಿರ್ತಾನೆ ಸರ್. ಅವನು ಸಾಲು ಮುಚ್ಚಿದ್ವು, ಉಸಿರಾಡಬಾರ್ದು ಸರ್, ಬೀಜ ಯಾವುದೇ ಬೀಜ ಆಗಲಿ ಉಸಿರಾಡಬಾರ್ದು, ಬಿತ್ತನೆ ಮಣ್ಣೊಳಗೆ ಅದು ಕಾವು ಹಿಂಗೆ ಮರಿಗಳನ್ನ ಕೋಳಿ ಅವೆಲ್ಲ ಕಾವು ಕೊಡ್ತಾ ಆ ಕಾವಿನಲ್ಲೇ ಬರಬೇಕು ಸರ್ ಬೀಜ. ಅದನ್ನು ಆ ಥರ ಎಲ್ಲ ಯೋಚನೆ ಮಾಡೋದಿಲ್ಲ. ಆಮೇಲೆ ಅವಕ್ಕೆ ಸರಿಯಾಗಿ ಕಳೆನಾಶಕಗಳು ಈಗ ಹೊಡೆಯಲೇಬೇಕು ಸರ್, ಲೇಬರ್ ಪ್ರಾಬ್ಲಮ್, ಕಳೆನಾಶಕ ಟೈಮ್ ಸರಿ ಹೊಡೆಯೋದಿಲ್ಲ. ಆಮೇಲೆ ದೋಣಿ ಸಾಲುಗಳು ಮಾಡಬೇಕು, ಮಳೆ ನೀರನ್ನು ಹಿಡಿದಿಟ್ಕೋಬೇಕು, ಅಂಥವೆಲ್ಲ ಅವ್ನು ಕಂಡ್ಕೊಂಡಿರಲ್ಲ ಸರ್. ಅವನೇನು ನಾನು ಬಿತ್ತಿ ಬಂದೆ, ನಾನು ಲಾಸ್ಟ್ ನಾನು ಕೊಯ್ಯಕ್ಕೆ ಹೋಗ್ತೀನಿ, ಅವತ್ತು ನನಗೆ ಬಂದಾಗ ಅಲ್ಲಿ ಏನಿರಲ್ಲ ಸರ್, ಅಲ್ಲಿ ನನಗೆ ನನಗೆ ಬೆಳೆಬೇಕು, ಲಾಭ ಬೇಕಂದ್ರೆ ಹೆಂಗೆ ಬರುತ್ತೆ ಸರ್. ಕೆಲವು ರೈತರು ಸರ್ ಇವತ್ತು ಆಸಕ್ತಿಯುಕ್ತರು ಮಾಡ್ತಾರೆ, ಬಟ್ ಈ ಒಂದು ಸೋಮಾರಿತನ ಅವನ್ನ ಎಲ್ಲೋ ಹೊರಗಡೆ ಈ ಟಿ ವಿ ಮಾಧ್ಯಮ ಮೊಬೈಲ್ ಮಾಧ್ಯಮಗಳು ಸುಮ್ಮನೆ ಈ ಏನು ಕೊಡ್ತಾರೆ ಸರ್, ರಾಜಕೀಯದಿಂದ ಎಲ್ಲ ಸುತ್ತರಿತಾರಲ್ಲ, ಅವರಿಂದೆಲ್ಲ ಹೋಗೋದು ಬಿಡಬೇಕು, ತನ್ನ ಕೃಷಿನ ತನ್ನನ್ನು ಐಡೆಂಟಿಫೈ ಮಾಡೋವಂಥ ಇದಿದೆ, ಆ ಥರ ಬರಬೇಕು ಸರ್. ಅವನು ಕೃಷಿಯಲ್ಲಿ ಸಾಕಷ್ಟು ಅವಶ್ಯಕತೆ, ಅವ್ನು ಅಳವಡಿಸ್ಕೊಂಡಿರೋದ ಕೃಷಿಯಿಂದ ಹೊರಗೋಗ್ತಾರೆ ಸರ್. ಐ ಟಿ ಬಿಟಿ ನಾನೇನೋ ಯಾರೋ ಸರ್, ನನಗೆ ಎ ಸಿ ರೂಮ್ನಾಗ ಇರಬೇಕು, ನನಗೆ ಓಡಾಡೋಕೆ ಒಂದು ಕಾರ್ ಇರಬೇಕು, ಒಂದು ಬೈಕ್ ಬೇಕು, ಇಷ್ಟೇ ನಾನು ಯಾರೋ ಲೇಬರ್ ಹಚ್ತೀನಿ ಮಾಡ್ತೀನಿ ಅಂದರೆ ಆಗಲ್ಲ ಸರ್. ತಾನು ಸ್ವಯಂ ನಿಯಂತ್ರಣದಲ್ಲಿರಬೇಕು. ಈಗ ಅವ್ನು ಹೊಲನೆಲ್ಲ ಸುತ್ತಾರೆ ಇರಬೇಕು ಸರ್, ಒಂದು 100 ಗಿಡ ಚೆಕ್ ಮಾಡಿದರೆ ಅವನಿಗೆ ಗೊತ್ತಾಗಿದೆ ಇದರ ರೋಗ ಎಷ್ಟಿದೆ, ಕೀಟ ಎಷ್ಟಿದೆ, ಇಲ್ಲಿ ನೀರಿನ ತೇವಾಂಶ ಇಲ್ಲಿ ಎಷ್ಟು ಕೊರತೆ ಇದೆ, ನಾನು ನೀರು ಕಟ್ಟಬೇಕು ಈ ಹಂತದಲ್ಲಿಂದ ಅವ್ನು ನೀರೇ ಕಟ್ಟಿರಲ್ಲ, ಅವನೇ ಒಂದು 15 ಸ್ಪಿಟ್ ಲೇಟಾಗಿ ಮಾಡ್ತಿರ್ತಾನೆ, ಆ ಟೈಮ್ನಾಗ ಮಳೆ ಬಂದಿರಲ್ಲ, ಹಂಗಾಗಿ ಹಾಳಾಗ್ತಾನೆ. ಇಲ್ಲಿ ಕೆಲವು ನಾವೇನು ಮಾಡ್ತೀವಿ, ಅಬ್ಸರ್ವೇಷನ್ ಮಾಡ್ತೀವಿ ಸರ್, ಒಂದು 100 ಗಿಡ ಚೆಕ್ ಮಾಡ್ತೀನಿ, ಅದರಲ್ಲಿ ಹುಳ ಕೀಟ ಇದೆ ಅಥವಾ ರೋಗ ಬಂದಿದೆ. ಕೀಟಕ್ಕೂ ರೋಗಕ್ಕೂ ವ್ಯತ್ಯಾಸ ಇದೆ ಸರ್. ಈ ವೈರಸ್ ಬಂದ್ಬಿಟ್ರೆ ಬೇಗ ಸ್ಪ್ರೆಡ್ ಆಗುತ್ತೆ ಸರ್, ವೈರಸ್ ಗೊತ್ತಾಗಲ್ಲ ಸರ್. 100 ಇದ್ದಿದ್ದು ಮಲ್ಟಿಪ್ಲೈ ಆಗುತ್ತೆ ಸರ್, 100 ಇದ್ದು ಇವತ್ತು 100 ಇದ್ದಿದ್ದು 1000 ಆಗುತ್ತೆ, 1000 200 ಲಕ್ಷಾಂತರ ಗಂಟೆ ಆಗುತ್ತೆ. ಅದು ಮಲ್ಟಿಪ್ಲೈ ಆಗೋದಕ್ಕಿಂತ ಮುಂಚೆ ನಾವು ಅದನ್ನ ಅವಾಯ್ಡ್ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ ಸರ್. ಹಂಗಾಗಿ ಅದನ್ನ ಅಬ್ಸರ್ವೇಷನ್ ಇರಲ್ಲ ಸರ್ ರೈತರಿಗೆ. ಬಿತ್ತಿ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕೋ ಆ ಸಮಯಕ್ಕೆ ಮಾಡಲೇಬೇಕು. ನಾವು ಮುಂಗಾರದಲ್ಲಿ ಏನೇನು ಸಿದ್ಧತೆ ಮಾಡ್ಕೊಂಡು ಆ ಸಮಯಕ್ಕೆ ಬಿತ್ತನೆ ಮಾಡಬೇಕು, ಆ ಸಮಯಕ್ಕೆ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಅವನ್ನೆಲ್ಲ ಮಾಡಿದಾಗ ಕೃಷಿ ಬದುಕು ಲಾಭದಾಯಕ. ಖಂಡಿತ ಖಂಡಿತ ಲಾಭದಾಯಕ ಸರ್, ಅದು ನಮ್ಮ ಯುವಕರಲ್ಲಿ ಹೋಗ್ಬೇಕು ಸರ್. ಮತ್ತೆ ಈ ಕೃಷಿ ಜೊತೆಗೆ ನಾವು ಏನಾದರೂ ಉಪಕಸಬುಗಳನ್ನ ಅಳವಡಿಸಿಕೊಂಡಾಗ, ನೀವು ಹೇಳಿದ್ರೆ ಜೇನು ಸಾಕಾಣಿಕೆ ಮಾಡ್ತೀವಿ, ಹೈನುಗಾರಿಕೆ ಮಾಡ್ತೀವಿ ಅಂತ ಹೇಳ್ತೀವಿ, ನಾವು ಬರೇ ಒಂದೇ ಥರ ಏಕ ಬೆಳೆಗಳಿಗೆ ಹೋದಾಗ ನೀವು ಹೇಳ್ದಂಗೆ ತುಂಬ ನಷ್ಟ ಆಗುತ್ತೆ ರೈತರಿಗೆ. ಈ ಮಿಶ್ರ ಬೆಳೆಗಳು, ಸಮಗ್ರ ಕೃಷಿ ಅಳವಡಿಸ್ಕೋಬೇಕು, ಈ ಜಾನುವಾರುಗಳ ಸಾಕಾಣಿಕೆ, ಉಪಕಸಬು ಏನಾದರೂ ಒಂದು ಅಳವಡಿಸ್ಕೊಂಡಾಗ ನಮಗೆ ಈ ಕೃಷಿಯಲ್ಲಿ ಪ್ರಗತಿ ಕಾಣಲಿಕ್ಕೆ ಅನುಕೂಲ ಅಂತೀರ? ಖಂಡಿತ ಸರ್. ಈಗ ನಮ್ಮ ಭಾಗದಲ್ಲಿ ಹೆಚ್ಚು ತೋಟಗಾರಿಕೆ ಬೆಳೆಗಳು ಮತ್ತು ಕುಷ್ಕಿ ಬೆಳಗ್ಗೆ ಎರಡಕ್ಕೆ ಹೊಂದ್ಕೊಂಡಿರ್ತದೆ. ಸುಮಾರು ಈ ಕಡೆ ಸ್ವಲ್ಪ ಬಳ್ಳಾರಿ ಕೂಡ್ಲಿಗೆ ಹೊಸಪೇಟೆ ಈ ಕಡೆ ಬಂದರೆ ಸಹ ಅವರು ಶೇಂಗಾ ಬೆಳೀತಾರೆ. ಜೊತೆಗೆ ಪ್ರತಿ ಮನೆಯಲ್ಲೂ ಕುರಿಗಳು ನೋಡಿದ್ದೀನಿ ಸರ್, ನಾನು ಸ್ವಲ್ಪ ಆ ಕಡೆಯೆಲ್ಲ ಹೋಗ್ತಾ ಇರ್ತೀನಿ ಸರ್. ಪ್ರತಿ ಮನೆಯಲ್ಲೂ ಅಡವೆ ಬಂಗಾರ ಅಂತಾರೆ ಸರ್, ಎ ಟಿ ಎಮ್ ಇದ್ದಂಗೆ. ಅವನ್ನೆಲ್ಲ ನಮ್ಮ ಕಡೆ ಅಳವಡಿಸ್ಕೊಂಡು ಸರ್, ಇವನ್ನೆಲ್ಲ ಕುರಿ ಸಾಕ್ಬಿಟ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ಹಸು ಸಾಕ್ಬಿಟ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಕೆಲವು ವರ್ಗದ ಯುವಕರಿಗೆ ಇರ್ತಾರೆ ಸರ್. ಆ ಕಡೆಯೆಲ್ಲ ನೋಡ್ತೀನಿ ಸರ್, ಪ್ರತಿ ಮನೆಯಲ್ಲೂ ಕುರಿ ಸಾಕಾಣಿಕೆ ಮಾಡ್ತಾರೆ. ಹಂಗಾಗಿ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಸರ್, ಆಮೇಲೆ ಅವರು ಹೂವಿನ ಬೆಳೆ ಜಾಸ್ತಿ ಬೆಳೀತಾರೆ ಸರ್. ಪ್ರತಿದಿನ ಹೂವಿನ ಬೆಳೆದು ಬಹುಬೆಳೆ ಪದ್ಧತಿಯಲ್ಲಿ ನೋಡಿ ಸರ್, ಕುರಿ ಸಾಕಾಣಿಕೆ, ಹೂವಿನ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮತ್ತೆ ಕೋಳಿ ಸಾಕಾಣಿಕೆ, ಇವಿಷ್ಟಿದ್ರೆ ಡೈಲಿ ಮತ್ತೆ ವಾರದ ಇನ್ಕಮ್ ಸರ್. ಇಂಥವನ್ನ ನಾವು ಅಳವಡಿಸ್ಕೊಂಬಿಟ್ರೆ ಯಾವ ಬೆಂಗಳೂರು ಲೈಫ್ಗೇನು ಹೆಚ್ಚಾಗಿರ್ತೀವಿ ಸರ್. ಕಮ್ಯುನಿಕೇಶನ್ ಅಷ್ಟೇ ಇರ್ತೈತೆ ಈ ಹಳ್ಳಿಯಲ್ಲಿವ, ಅದೇ ಜೀವನ ಮಾಡ್ಬೋದು. ಸ್ವಲ್ಪ ಜಾಗೃತಿ, ಏಕಾಗ್ರತೆ ಮತ್ತೆ ಮನಸ್ಸಿರ್ಬೇಕು ಸರ್. ಲಾಭ ಇವತ್ತು ಬರ ಕೃಷಿ ಅಂದರೆ ಒಂದು ಕಡೆ ಲಾಭ ಅಂತ ಲಾಸ್ ಆಗುತ್ತೆ. ಎಲ್ಲ ವ್ಯವಸ್ಥಿತ ಮಾಡಿದ್ರೆ ಮಾರುಕಟ್ಟೆ ಫೇಲ್ ಆಗ್ಬೋದು ಸರ್, ಅದಕ್ಕೆ ಅಂಜಬಾರ್ದು. ಇವಾಗೆಲ್ಲ ಕೆಲವು ಬೆಳೆಗಳನ್ನ ನಾವು ಏರ್ ಹೌಸ್ಗೆ ಮಾಡ್ಬೋದು ಸರ್, ಕೋಲ್ಡ್ ಸ್ಟೋರೇಜ್ ಮಾಡ್ಬೋದು. ಅಂಥವನ್ನೆಲ್ಲ ಅಳವಡಿಸ್ಕೊಂಡು ಆ ನಾಲೆಜ್ ಇಟ್ಕೊಂಡು ಎಲ್ಲಿ ಏನು ಹೇಳುತ್ತೆ ಮಾಹಿತಿ ತಗೊಂತ ಹೋದ್ರೆ ಖಂಡಿತ ಇದೊಂದು ಲಾಭದಾಯಕ ಸರ್. ನೀವು ಹೇಳ್ದಂಗೆ ಪ್ರಗತಿಪರ ರೈತರು ಕೆಲವರು ಹೇಳ್ತಾ ಇದ್ರು, ಪ್ರತಿ ದಿವಸ ದುಡ್ಡು ಬರೋದು, ವಾರಕ್ಕೊಮ್ಮೆ ದುಡ್ಡು ಬರೋದು, ತಿಂಗಳಿಗೊಮ್ಮೆ ದುಡ್ಡು ಬರೋದು, 3 ತಿಂಗಳಿಗೊಮ್ಮೆ ದುಡ್ಡು ಬರೋದು, 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ, 10 ವರ್ಷಕ್ಕೊಮ್ಮೆ, ಈ ತರ ಒಂದು ಪ್ಲಾನ್ ಮಾಡ್ಬೇಕು ಕೃಷಿಕರು ಅಂತ ಹೇಳ್ತಾರೆ. ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಹೆಚ್ಚು ಅನುಕೂಲ ಅಂತೀರಾ? ಖಂಡಿತ ಸರ್. ಈಗ ಸಾಕಷ್ಟು ನೀವೇ ನಿಮ್ಮ ಆಕಾಶವಾಣಿಯಲ್ಲಿ ಕೇಳಿದ್ರಿ ಸರ್, ಬಹು ಮಾಡಿ ಬೆಳೆಗಳು ಅಂತ ನೀವೇ ಹೇಳಿದ್ರಿ ಸರ್. ಉದಾಹರಣೆ ಈಗ ಅಡಿಕೆ ಹಾಕಿರ್ತಾನೆ, ಅಡಿಕೆ ಪಕ್ಕದಲ್ಲಿ ಮೆಣಸುಗಳು ಹಾಕಿದಾನೆ ಸರ್, ಒಂದು ಸ್ಟೆಪ್ ಆದ ಸರ್. ಅದ್ರ ಬಗ್ಗೆ ಬಾಳೆ ಹಾಕಿದಾರೆ ಸರ್, ಬಾಳೆ ಆದಮೇಲೆ ಸುತ್ತ ಬಾಡ್ರು, ಇವತ್ತು ಮರಗಳು ಎಷ್ಟು ಬೇರೆ ಹಾಕಿದ್ರು ಸರ್, ತ್ಯಾಗದ ಮರ, ಇವೆಲ್ಲ ಸುತ್ತ ಬಾಡ್ರ್ ಕಾಪಿಗೆ ಅರಣ್ಯ ಕೃಷಿ ಮಾಡೋದ್ರಿಂದ ಸುತ್ತ ನಮ್ಮ ಸಿರಿಗೆರೆ ಹೈವೇಲಿ ಪಕ್ಕ NH4 ಪಕ್ಕ ಒಬ್ಬರು ಮಾಡಿದ್ದಾರೆ ಸರ್. ಅವರಿಗೂ ಜಯಂತಿ ಅಂತೇಳಿ, ಜಯಂತಿಲಾಲ್ ಮಾರ್ವಾಡಿಯರು, ಅವರು ಸಾಕಷ್ಟು ಮಾವು ಎಕ್ಸ್ಪೋರ್ಟ್ ಮಾಡ್ತಾರೆ ಸರ್. ಅದರಲ್ಲೆಲ್ಲ ಈ ಪಲಾವಿವರಂತೆ ಎಲೆಗಳು ಇವು ಎಲ್ಲ ಮಿಶ್ರ ಬೆಳೆಯಾಗಿ ಏಕ ಬೆಳೆ ಸ್ಟೆಪ್ ಮಾಡ್ಕೊಂಡಿದ್ದಾರೆ ಸರ್. ಇವೆಲ್ಲ ಏನಾಗುತ್ತೆ ಸರ್, ಪ್ರತಿ ಹಂತದಲ್ಲೂ ಒಳ್ಳೆ ಲಾಭದಾಯಕ ಸರ್. ಈ ಬಹುಮಾಡಿ ಬೆಳೆಗಳನ್ನ ನನಗೆ ಗೊತ್ತಿರಲ್ಲ ಸರ್, ಅದನ್ನೊಂದು ಬೆಳೆಯ ಒಂದು ಸ್ವಲ್ಪ ಮಾಡಿದ್ದೀನಿ ಸರ್. ಅಂದರೆ ಈ ಮೆಣಸಿನ ಗಿಡ ಪಕ್ಕ ಇವು ಬಾಳೆ ಇವನ್ನೆಲ್ಲ ಸ್ಟೆಪ್ ಮಾಡಿದ್ರೆ ಸುತ್ತ ಅರಣ್ಯೀಕರಣ ಬೆಳೆಗಳು ಮಾಡೋದ್ರಿಂದ ತುಂಬ ಆದಾಯ ಸರ್. ಸುಮಾರು ಅವರು 1 ಕೋಟಿ ಮೇಲೆ ಹೇಳ್ತಾರೆ ಸರ್. ಈಗ ನಮ್ಮ NH4 ಪಕ್ಕನೇ ಮಾಡಿದ್ದಾರೆ ಸರ್, ಸುತ್ತ ಮಾವಿದೆ, ತ್ಯಾಗ ಇದೆ, ಆಮೇಲೆ ಸಿಲ್ವರ್ ಇದೆ ಸರ್, ಒಳಗೆಲ್ಲ ಔಷಧಿ ಸಸ್ಯಗಳು ಮಾಡಿದ್ದಾರೆ ಸರ್. ಬೇಕಾಗಂತ ಈ ಶುಗರಿಗೆ ಸಿಗೋಂಥವು ಎಲ್ಲವೂ ಔಷಧಿ ಸಸ್ಯಗಳಿದೆ ಸರ್. ಬೇರೆ ಬೇರೆ ರಾಜ್ಯದಿಂದ ಅಲ್ಲಿ ಅವ್ರನ್ನ ರೈತರನ್ನ ಭೇಟಿ ಮಾಡಿ ಅಲ್ಲಿ ಹೋಗಿ ಹತ್ರ ಇರೋದ್ರಿಂದ ನಾನು ಅಲ್ಲಿ ಶೇರ್ ಮಾಡ್ಕೊಂತಿರ್ತೀನಿ ಸರ್ ವಿಷಯ ವಿಚಾರಗಳನ್ನ. ಅದನ್ನ ತಾವು ನೈಜವಾಗಿದೆ ಸರ್, ಈಗಲೂ ನೋಡ್ಬೋದು. ಅದನ್ನ ಸಿರಿಗೆರೆ ಪಕ್ಕ ಯಾರೋ ರೈತರಿದ್ರು ಬಂದು ತಾವಾಗಿ ನೋಡ್ಬೋದು. ಅವರು ಎಲ್ಲ ಅಂಥ ವ್ಯವಸ್ಥೆಗಳೆಲ್ಲ ಇದಾವೆ ಸರ್, ಮಾಡ್ಕೊಳ್ಳೋದು ಖಂಡಿತ ಬಹಳ ಲಾಭದಾಯಕ. ಲಾಭ ಇದೆ. ಮುಂದಿನ ಕೃಷಿಯಲ್ಲಿ ಏನೇನು ಬದಲಾವಣೆ ತರಬೇಕು, ಅಥವಾ ಏನೇನು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರಿ ಸರ್? ಈಗ ಏನಾಗುತ್ತೆ ಅಂದರೆ ಈ ನಮಗೆ ಈ ಪ್ರಕೃತಿ ಭಾಳ ಡೋಲಮನ ಆಗಿದೆ ಸರ್. ಮಳೆ ಈ ಜೂನೇ ಬರುತ್ತೆ ಅಂದರೆ ಬರಲ್ಲ ಸರ್. ನೆಕ್ಸ್ಟ್ ಯಾವಾಗ ಫೆಬ್ರವರಿ ಬರೋದು, ಮಾರ್ಚಿಗೆ ಬರೋದು, ಈ ಎಲ್ಲ ಹಿಂಗೆ ಬೇಸಿಗೆಗಾಲ ಮಳೆ ಹಿಂಗೆಲ್ಲ ಆಗಿಬಿಡ್ತವೆ ಸರ್. ಅಕಾಲಿಕ ಮಳೆಗಳು ಬಂದು ಭಾಳ ವ್ಯತ್ಯಾಸ ಆಗಿರೋದ್ರಿಂದ ಭಾಳ ಆಲೋಚನೆ ಮಾಡಿ ಈ ಸ್ವಲ್ಪ ಯಾವ ಟೈಮ್ನಾಗ ಯಾವ ಬೆಳೆ ಇಟ್ಟರೆ ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕು ಸರ್ ರೈತ ಮುಂದೆ ಯೋಚನೆ ಮಾಡೋದು. ಆಮೇಲೆ ಬೀಜ ಆಯ್ಕೆ ಮಾಡ್ಕೊಂಡು ಅಷ್ಟೇ ಸರ್. ತಳಿಗಳು ಈಗ ಬಾಳೆನ ತಮಿಳ್ನಾಡಿಂದ ತರಿಸಿದ್ನಲ್ಲ ಸರ್, ಆ ತಳಿಗಳನ್ನ ಅವನ್ನ ಯೋಚನೆ ಮಾಡಬೇಕು. ಮಧ್ಯೆ ಸ್ವಲ್ಪ ಕರಿಬೇವುಗಳು ಹಾಕೋದ್ರಿಂದ ಅವು ವಾರಕ್ಕೊಂದು ಟೈಮ್ ಸಂತೆಗೆ ಅದು ವ್ಯಾಪಾರ ಆಗುತ್ತೆ ಸರ್. ಕರಿಬೇವು ಹಾಕಿದ್ದೀನಿ ಸರ್ ಒಂದು 3-4 ಗಿಡ. ನುಗ್ಗೆ ಸರ್, ಇಂಥವೆಲ್ಲ ನಾವು ಸತ್ತ ಇನ್ಕಮ್ ಬರೋದ್ರೆ ಖುಷಿ ಆಗುತ್ತೆ ಸರ್. ಇನ್ಕಮ್ ಇಲ್ಲಾಂದ್ರೆ ರೈತ ನಿರಾಶೆ ಆಗ್ಬಿಡ್ತಾನೆ, ಈ ಕೃಷಿನೇ ಬಾಡ ತೆಗೆ ಬರ್ತಾರೆ ಎಲ್ಲ ಕೊಟ್ಟಕೊಡ್ಲೆ ಎಲ್ಲ ಬೆಂಗಳೂರು ಸೇರ್ಕೊಂಡು ಅಂತ ಭಾವನೆ ಹೋಗ್ಬಿಡುತ್ತೆ ಸರ್. ಅವಾಗ ಒಟ್ಟು ನಿತ್ಯ ಮತ್ತೆ ವಾರಕ್ಕೆ ಬರೋಂಥವು ಬೆಳೆಗಳನ್ನ ಮುಂದೆ ಯುವಕರು ಪ್ಲಾನ್ ಮಾಡ್ಕೊಂಡು ಬೆಳಿಬೇಕು ಸರ್. ಆಮೇಲೆ ಪ್ರಕೃತಿಗೆ ಹೊಂದ್ಕೋಬೇಕು ಸರ್. ನಾನೇನಾರು ಚೇಂಜ್ ಮಾಡ್ತೀನಿ ಅಂದ್ರೆ ಆಗಲ್ಲ ಸರ್. ಪ್ರಕೃತಿಗೆ ಸರಿಯಾದ ಟೈಮ್ಗೆ ಮಳೆ ಬಿದ್ದ ತಕ್ಷಣ ನಾವು ಇಮಾಗಿ ಮಾಡಲೇಬೇಕು. ಇವನ್ನೆಲ್ಲ ಅಡ್ವಾನ್ಸ್ ಇರ್ಬೇಕು ಸರ್ ರೈತ. ಆಮೇಲೆ ಅವ್ನು ಬಜೆಟ್ ಹಾಕ್ಯಬೇಕು ಸರ್, ನಾನಿಷ್ಟು ಹಾಕಿದ್ದೀನಿ, ಇದರಿಂದ ಎಷ್ಟು ಲಾಭ ಬಂತು, ಇನ್ನೇನು ಮಾಡಿದೆ ಲಾಭ ಆಗುತ್ತೆ ಸರ್. ನಮ್ಮ ಕೃಷಿ ಅಧಿಕಾರಿ ಜಾಸ್ತಿ ಹೇಳೋ ಸರ್, ರಾಗಿಗೆ ಭಾರಿ ಲಾಭ ಐತೆ ಸರ್. ಮೆಕ್ಕೆಜೋಳ ಬೇರೆ ಬೆಳೆಗೆ ಹೋಲಿಸಿದ್ರೆ ರಾಗಿ ಭಾಳ ರಾಮದಾನ ಅಂತಾರೆ ಸರ್. ಈಗ ರಾಗಿ ಇವತ್ತು 3-4 ಸಾವಿರ ರೂಪಾಯಿ ಕ್ವಿಂಟಲ್ ಐತೆ ಸರ್. ಆಮೇಲೆ ಅದ್ರ ಹುಲ್ಲು ತುಂಬ ಬೇಡಿಕೆ ಐತೆ ಸರ್, ರಾಗಿ ಹುಲ್ಲು. ಏನು ಮೆಕ್ಕೆಜೋಳ ಸಪ್ಪೆ ಇವೆಲ್ಲ ಯಾವ ಅದ್ರ ಮುಂದೆ ಅವು ರಾಗಿ ಹುಲ್ಲು ತಿಂದಷ್ಟು ಹಾಲು ಚೆನ್ನಾಗಿರ್ತವೆ. ನಾವು ಹಿಂದೆಲ್ಲ ಬೆಳೀತಿದ್ವಲ್ಲ ಸರ್, ಪ್ರತಿಯೊ ಮನೆಗೂ ಪೈಜೋಳ, ಆಮೇಲೆ ರಾಗಿ, ಆಮೇಲೆ ನಮಗೆ ಬೇಕಾದಷ್ಟು ಮಧ್ಯ ಎಲ್ಲ ತರಕಾರಿ ಹಾಕ್ಯಂತ ಸರ್, ಮೆಣಸಿನ ಗಿಡ, ಬದನೆ ಅವೆಲ್ಲ. ಆ ಪದ್ಧತಿ ಇವನು ಸ್ವಲ್ಪ ಕಂಡ್ಕೋಬೇಕು ಸರ್. ಆದಷ್ಟು ಅವ್ನು ಖರ್ಚು ಕಡಿಮೆ ಮಾಡ್ಕೊಂಡು ಹೆಚ್ಚು ಆದಾಯ ಬೆಳೆ ರೀತಿಯಲ್ಲಿ ರೈತರು ಎಲ್ಲ ಯೋಚನೆ ಮಾಡಿದ್ರೆ ಖಂಡಿತ ಈ ಕೃಷಿ ಭಾರಿ ಲಾಭದಾಯಕ ಆಯ್ತು. ನೀವು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಈಗಿನ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್ ಈಗ ನೀವು ಯುವಕರು ಸ್ವಲ್ಪ ಆದಷ್ಟು ಕೃಷಿನ ಸ್ವಲ್ಪ ಬೇರೆಯವ್ರು ಮಾಡೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇವನು ಯಾಕೋ ಟೊಮಟಲ್ಲಿ ಇವನು ಲಾಸ್ ಆತಂತ ಬಿಟ್ಟ, ಮತ್ತೆ ನೋಡು ಅದನ್ನ ಟೊಮಟೊ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಈ ಸತಿ ಅವ್ನು ಚಿನ್ನದ ಬೆಳೆ ಬಂದ್ಬಿಡ್ತು, ಬಾಕ್ಸಿಗೆ 1,500 ರೂಪಾಯಿ ಹೊಸರ್ಗೆಲ್ಲ ಕೊಟ್ಟ ಅಂತ ಅವ್ನು ಯೋಚನೆ ಮಾಡಕ್ಕೆ ಯಾಕೆ ಕೊಟ್ಟ, ಅವ್ನು ಬಿಡೋದಿಲ್ಲ, ಅವನು ಲಾಸ್ ಆಯ್ತು ಅಂತ. ಆಮೇಲೆ ಈ ಅಡ್ವಾನ್ಸ್ ಇರ್ಬೇಕು ಸರ್, ಈಗಿನ ಯುವಕರು ಸ್ವಲ್ಪ ಅವ್ರ ಎಜುಕೇಶನ್ ಪಿ ಯು ಸಿ ನಾಲೆಜ್ ಇರೋ ಎಲ್ಲ ಹೋಗಿ ಅವನದೋ ಕೆಳಗೆ ಕೆಲಸ ಮಾಡಿ ಅವ್ನು ಕೊಟ್ಟು ಅವನಕ್ಕೆಲ್ಲ ಬಯಸ್ಕೊಂಡು ಮಾಡೋದ್ಕಿನ್ನ ಸ್ವಂತ ದುಡಿಮೆ ಇಂದಾಗಿರ್ ಸರ್. ಇವತ್ತೇನು ಬೇಕಾದಷ್ಟು ಕೃಷಿ ಸಾಲಗಳು ಕೊಡ್ತಾ ಇದ್ದಾರೆ ಸರ್ ನಮ್ಮ ಬ್ಯಾಂಕ್ಗಳಿಂದ. ಆದಷ್ಟು ಅದನ್ನು ಪ್ಲಾನ್ ಮಾಡಿ ಬೇರೆದಕ್ಕೆಲ್ಲ ದುಂದು ವೆಚ್ಚ ಮಾಡ್ದಂಗೆ ಕೃಷಿಗೆ ಬಳಸ್ಕೊಂಡು ಇದರಲ್ಲೇ ಹೆಚ್ಚು ಒಂದು ಸ್ವಲ್ಪ ಲಾಭ ತಗೊಂಡು ಅದನ್ನ ಸೇವಿಂಗ್ ಮಾಡಿಸ್ಕೊಂತು ಮಕ್ಕಳ ಎಜುಕೇಷನ್ಗಾಗಲಿ ಅವನ ನಮ್ಮ ಭವಿಷ್ಯಕ್ಕಾಗಲಿ ಮುಂದೆ ಅದನ್ನೆಲ್ಲ ರಿಸರ್ವ್ ಮಾಡ್ಕೊಂಡು ಕ್ಲೀನಾಗಿ ಪ್ಲಾನ್ ಮಾಡಿ ನೀರಿನ ಒಂದು ಸ್ವಲ್ಪ ಸದ್ಬಳಕೆ ಇದ್ದರೆ ಕಡಿಮೆ ನೀರಲ್ಲೇ ಹೆಚ್ಚು ಯಾವ ಬೆಳೆ ಅಂತ ಬೆಳೆ ಅಂತ ಅವನ್ನೆಲ್ಲ ಬೆಳೆಸ್ಕೊಂಡು ಈಗ ಯುವಕರು ಮಾಡಿದರೆ ಖಂಡಿತ ಇದು ಅವನು ಸ್ವಂತ ಅವನೇ ಹೊಲದಲ್ಲಿ ಅವನೇ ಇದಾಗಿರ್ತಾನೆ ಸರ್, ಬೇರೆಯವ್ರಿಗೆ ಬೆಳೆದಕ್ಕಿಂತ ಅವನೇ 4-5 ಜನ 10 ಜನಕ್ಕೆ ಉದ್ಯೋಗ ಕೊಡ್ಬೋದು ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ ನಿಮಗೆ? ಖಂಡಿತ ತಂದು ಕೊಟ್ಟಿದ್ದೆ ಸರ್, ಸುಮಾರು ಈಗ 30 ವರ್ಷದಿಂದ ನಾನು ಮಾಡಿದ್ದೀನಿ ಸರ್, ಯಾವತ್ತೂ ನನಗೆ ಬೆಳೆ ಕೈ ಕೊಟ್ಟಿಲ್ಲ ಸರ್. ಸ್ವಲ್ಪ ನಾವು ಮಲೆನಾಡಿಗೆ ಶಿವಮೊಗ್ಗ ಸಿರಿಗೆರೆ ಭಾಗದ ಒಂದು ಸ್ವಲ್ಪ ಎಂದು ಮಳೆ ಕೈ ಕೊಟ್ಟಿಲ್ಲ ಸರ್. ಹಂಗಾಗಿ ಎಲ್ಲ ರೈತರು ಕೆಲವರು ಆಗ್ತಾವೆ ಸರ್, ಅವರು ನಿರ್ವಹಣೆ ಮಾಡೋದು ಫೇಲ್ ಆಗೋದು, ಔಷಧಿ ಹೊಡೆಯೋದು ಆ ಥರ ಆಗ್ತಾವೆ ಸರ್. ಬಟ್ ನನಗೆ ನನ್ನ ಕೃಷಿ ಅನುಭವದಲ್ಲಿ ಒಳ್ಳೆ ಲಾಭದಾಯಕವಾಗಿದೆ ಸರ್. ಈ 30 ವರ್ಷದ ಕೃಷಿ ಅನುಭವದಲ್ಲಿ ಎಂದು ಬೆಳೆನ ನಾನು 20 ಕ್ವಿಂಟಲ್ ಒಳಗೆ ಮೆಕ್ಕೆಜೋಳ ಬೆಳೆದಿಲ್ಲ. ಇತ್ತೀಚೆಗೆ ಮತ್ತೆ ಸರ್ ತೋಟಗಾರಿಕೆ ಬೆಳೆಗಳಿಗೆ ಜಾಸ್ತಿ ಪ್ಲಾನ್ ಮಾಡ್ತೇನೆ ಸರ್, ಮೆಣಸು ಬೆಳಿಬೇಕಂತ ಇದ್ದೀನಿ ಸರ್. ಆಮೇಲೆ ಇವೆಲ್ಲ ಪ್ಲಾನ್ ಮಾಡ್ಕೊಂಡಿ ಸರ್. ಒಟ್ಟು ಮಲೆನಾಡಲ್ಲಿ ಬೆಳೆಯಂಥ ಒಂದು ಸ್ವಲ್ಪ ಒಂದೊಂದೇ ಅಲ್ಲಲ್ಲಿ ಡೆಮೋ ಮಾಡ್ಕೋಬೇಕು ಸರ್. ಯಾವುದೇ ರೈತ ಆಗಲಿ ಏನಾರು ಒಂದು ಅಡ್ವಾನ್ಸ್ ತಂದು ಮಾಡ್ಬೇಕಾರೆ ಒಂದು 4 ಎಕರೆಗೆ ತಂದು ಮಾಡ್ಬಾರ್ದು ಸರ್, ಒಂದು 1.5 ಎಕರೆ 10 ಕ್ವಿಂಟೆ ಅದನ್ನ ಪ್ರಯೋಗ ಮಾಡ್ಕೊಂಡು ಅಲ್ಲಿ ಡೆವಲಪ್ ಆಯ್ತು ಈ ವಾತಾವರಣಕ್ಕೆ ಒಂದು ನಿಂತ್ಕೊಂತು ಇದು ಆ ಥರ ಪ್ಲಾನ್ ಮಾಡ್ಕೊಂಡು ಅದನ್ನ ಡೆವಲಪ್ ಮಾಡಬೇಕು ಸರ್. ಉದಾಹರಣೆಗೆ ನ್ಯಾನೇವ್ರೆ ಸರ್, ಅದು ನ್ಯಾನೇವ್ರು ಹೊಡಿಬೇಕಾರೆ ಒಂದು ಸ್ವಲ್ಪ ಬುದ್ಧಿವಂತಿಕೆ ಮಾಡಲಿಲ್ಲ ಸರ್. ಎಲ್ಲ ನಾವು ಇಷ್ಟಿಷ್ಟೆಲ್ಲ ಯೂರಿಯಾನ ಬುಡಕ್ಕಾಗ್ತಿದ್ವಿ, ನ್ಯಾನೇವ್ರೆ ಏನು ಮಾಡ್ತಾರೆ ಸರ್ ಹೊಡೆದ್ರು ಕೆಲವರು ಇಳುವರಿ ಬರಲಿಲ್ಲ. ನ್ಯಾನೇವ್ರನ್ನ 5-10 ಎಕರೆ 20 ಎಕರೆ ಹಂಗೆ ಹೊಡೆದ್ಬಿಡ್ತು ಸರ್ ಈಜಿ ಅಂತ. ಬಟ್ ನ್ಯಾನೇವ್ರನ್ನ 1 ಎಕರೆ 2 ಎಕರೆ ಹೊಡ್ಕೊಂಡು ಏನಾಗ್ತಿರಲ್ಲ ಸರ್, ಅವ್ರು ಅಷ್ಟು ಅದಕ್ಕೆ ಮಾಡೋದ್ರಿಂದ ಪೂರ್ತಿ ಲಾಸ್ ಆಯ್ತು. ನ್ಯಾನೇವ್ರೆ ಏನಾಗುತ್ತೆ ಅಂದರೆ ಅಂತ ಅಂತವಾಗಿ ಕೊಟ್ಕೊಂತ ಹೋಗ್ಬೇಕು ಸರ್. ಅದು ಒಳ್ಳೇದೇ ಸರ್, ಸಾರ್ವಜನಿಕ ಇರೋಂಥದ್ದು ಅದನ್ನು ಲಿಕ್ವಿಡ್ ಮಾಡಿಬಿಡ್ತಾರೆ ಸರ್. ಎಲ್ಲ ಸ್ಪಿಕ್ ಇವೆಲ್ಲ ಈ ಅರಳ ರೂಪದಲ್ಲಿ ಸಿಗೋದು ಇದನ್ನ. ಹಂಗಾಗಿ ಇವನ್ನೆಲ್ಲ ತಿಳ್ಕೊಂಡು ಇವರು ರೈತರು ಇದನ್ನ ಮಾಡೋದ್ರಿಂದ ನಾವು ಕೃಷಿಯಲ್ಲಿ ಸಂತೋಷವಿದೆ ಸರ್, ಒಳ್ಳೆ ಲಾಭನೇ ಇದೆ. ಬಹಳ ಸಂತೋಷ ರವಿ ಅವರ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿ ಅನುಭವನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಸಂತೋಷ ಆಯ್ತು ಸರ್. ರೈತ ಬಂಧುವರಿ, ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಓಬವ್ವ ನಾಗತಿ ಹಳ್ಳಿಯ ಪ್ರಗತಿಪರ ಕೃಷಿಕರಾದ ಜಿಎಸ್ ರವಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ವಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಬಹುತ್ ಬಡಿ ಆಪದಾ ಆ ಗಿ ಔರ್ ಫಸಲ್ ಬರ್ಬಾದ ಹೋ ಗಿ ತೋ ಉಸ್ಕೋ ಬಿ ಬೀಮಾ ದೇನೇ ಕಿ ಯೋಜನಾ ಹಮ್ನೇ ಬನಾಯಿ. ಆವರಿ ಸುತ್ತಿದೆ ಸಮೃದ್ಧಿ ಪ್ರತಿ ಮನೆ ಮನೆ ಹಾಗೂ ಹಳ್ಳಿಗಳಲ್ಲಿ, ಆದರೂ ರೈತರು ಸುರಕ್ಷಿತ ಕೃಷಿಯ ಪ್ರತಿ ರಹದಾರಿಯಲ್ಲಿ. ಫಸಲ್ ಬೀಮಾ ಯೋಜನೆಯ 7 ವರ್ಷಗಳ ಸಫಲತೆಯಲ್ಲಿ ಸರ್ಕಾರ ನನ್ನ ಬೆಂಬಲದಲ್ಲಿ, ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಿಯ ಕೇಳುಗರೇ, ಗಮನಿಸಿ, ಇದೇ ದಿನಾಂಕ 10/3/2023ರಂದು ಜರುಗಲಿರುವ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಮಹಾರಥೋತ್ಸವದ ನೇರ ವೀಕ್ಷಕ ವಿವರಣೆಯನ್ನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವು ನಾಳೆ ಮಧ್ಯಾಹ್ನ 2:35 ನೇರ ಪ್ರಸಾರ ಮಾಡಲಿದೆ. ಮಹಾರಥೋತ್ಸವದ ಪ್ರಯುಕ್ತ ಜರುಗುವ ವಿವಿಧ ಆಚರಣೆಗಳು ಹಾಗೂ ಪೂಜಾ ವಿಧಿವಿಧಾನಗಳ ಪ್ರತಿಕ್ಷಣದ ಮಾಹಿತಿಯನ್ನು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವು ನಿಮಗಾಗಿ ಬಿತ್ತರಿಸಲಿದೆ. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲು ಸಾಧ್ಯವಾಗದ ಭಕ್ತಾದಿಗಳಿಗೆ ತಾವಿರುವ ಸ್ಥಳದಿಂದಲೇ ಜಾತ್ರಾ ಮಹೋತ್ಸವದಲ್ಲಿ ನಡೆಯುವ ಆಚರಣೆಗಳ ಕುರಿತು ನೇರ ವೀಕ್ಷಕ ವಿವರಣೆಯನ್ನು ಕೇಳಬಹುದು. ತಪ್ಪದೇ ಕೇಳಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಮಹಾರಥೋತ್ಸವದ ನೇರ ವೀಕ್ಷಕ ವಿವರಣೆ ನಾಳೆ ಮಧ್ಯಾಹ್ನ 2:35 ನಿಮ್ಮ ಚಿತ್ರದುರ್ಗದ ಎಫ್ಎಂ ಕೇಂದ್ರದಲ್ಲಿ. ಕೇಳುಗರೆ, ಎಲ್ಐಸಿ ನಿಮಗಾಗಿ ಅಗತ್ಯ ಮಾಹಿತಿಯನ್ನು ನೀಡುತ್ತಿದೆ, ಗಮನಿಸಿ. ಎಲ್ಐಸಿ ತನ್ನ ಪಾಲಿಸಿದಾರರಿಗೆ ವಿಶೇಷ ಪುನರುಜ್ಜೀವನ ಅಭಿಯಾನ ಹಮ್ಮಿಕೊಂಡಿದೆ. ನೀವು ನಿಮ್ಮ ಲ್ಯಾಪ್ಸ್ ಆದ ಪಾಲಿಸಿಯನ್ನು ಪುನರುಜ್ಜೀವನಗೊಳಿಸಬಹುದು. ವಿಳಂಬ ಶುಲ್ಕದಲ್ಲಿ ಆಕರ್ಷಕ ರಿಯಾಯಿತಿ ಪಡೆಯಬಹುದು. ಷರತ್ತುಗಳು ಅನ್ವಯ. ಇಂದೇ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ಸಮೀಪದ ಶಾಖೆ ಸಂಪರ್ಕಿಸಿ. ಈ ಯೋಜನೆ ಮಾರ್ಚ್ 24ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 0226827-6827. ಎಲ್ಐಸಿ ಪ್ರತಿಕ್ಷಣ ನಿಮ್ಮೊಂದಿಗೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆ ಹಾಡಿರುವ ಗಾಯಕಿ ಮಂಜುಳಾ ಗುರುರಾಜ್. ಮೀರಿದರೆ 7 ದಿನ ನೋಡುತ್ತಿರುವೆ ದೇವಿ ನಿನ್ನಾದಿ